ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಬಾಬು ತಿನೆ ಕೆತ್ತರಿ ಕಮಗೆ ಮಾಯಕನ್ ನಂಗನವೇ ಬಾಬ್ ಮಾಯಂಗ್ ಅಲ್ಲಾಹು ವಹೀ ಕುರವ್ಯ ಯುಹಲ್ಲದೀನ ಆಮನುಸ್ಬಿರು ವಸಾಬಿರು ವರಾಬಿತು. ಮಾನೈ ಏ ಇಮಾಮ್ ವಿಜ ಮೀಸ್ತ ಕುನ್ನೇ ತೇಬಾಮಿ ಹುಂ ಕೆಕ್ಕು ರಾಶೆ ಅದಿ ದುಷ್ಮನುನ್ನ ಹಂಗುರಾಮ್ ಕುರುಮುಗ ಎವರನಬುರ ಬುಡ ತೇಬಾಮಿ ಹುಂ ಕೆತ್ತರಿ ವಾಶೆ ಅದಿ ದುಷ್ಮನು ಅತ್ವಿದಾನೆ ಮಗುತಕ ಬಲಬಲ ಜಿಹಾದ್ ಕುರುಮ ತಯ್ಯಾರಿಗ ತಿಬೇಶ. ಮಾಯಂಗ್ ಅಲ್ಲಾಹು ವಹೀ ಕುರವ್ಯ وَلَنَبْلُوَنَّكُمْ بِشَيْءٍ مِّنَ الْخَوْفِ وَالْجُوعِ وَنَقْصٍ مِّنَ الْأَمْوَالِ وَالْأَنفُسِ وَالثَّمَرَاتِ وَبَشِّرِ الصَّابِرِينَ. ಮಾನೈ ಹಮಕಶೌರುನ್ ತಿಮೆನ್ ರಸ್ಕಲ್ಯಾಂಗ ತಿಯಬಾಮಿ ಹುಂ ಇಮ್ತಿಹಾನ್ ಕುರಬ್ವಾ ಹುಶೀಮೆ ಬಿರುವರಿಕಮಾಯ ಬಂಡುಹಾಹೂನು ಕಮ್ಗ ತೆರೆಯಂ ಕಮೆ ಮೆದುರಿ ಕುರಬು ಮುನ್ನೆವು ಅದಿ ಮುದಾತಕ ಫುರಾನತಕ ಮೇವಾತಂ ಉನಿ ಕುರಬು ಮುನ್ನೆವು ಅದಿ ಕೆತ್ತರಿನ್ ನಂಗ ಉಫಾವರಿ ಕಮ್ಗ ಖಬರು ಕಲಿಯಗ ಫಾನು ದೆವ್ವಾಶೆವು. ಮಾಯಂಗ್ ಅಲ್ಲಾಹು ವಹೀ ಕುರವ್ಯ ಇನ್ನಮಾ ಯುವಫ್ವಸ್ಸಾಬಿರೂನ ಅಜ್ರಹುಂ ಬಿಗೈರಿ ಹಿಸಾಬ್. ಮಾನೈ ಕೆತ್ತರಿನ್ ನಂಗ ಎವರಿಂಗ ದರ್ಮ ದೆವ್ವಾ ಹುಷ್ಕಂ ಕಶವರಿ ಹಿಸಾಬಿನ್ ನೆತಿಯವು. ಮಾಯಂಗ್ ಅಲ್ಲಾಹು ವಹೀ ಕುರವ್ಯ وَلَمَنْ صَبَرَ وَعَفَرَ إِنَّ ذَٰلِكَ لَمِنْ عَزْمِ الْأُمُورِ. ಮಾನೈ ಅದಿ ಹಮಕಶೌರುಂ ಕೆತ್ತರಿವೆ ಆಫೂಕುರು ಮೀಹಾ ದನ್ನಾಶೆ ಹಮಕಶೌರುಂ ಎಕಂ ವನಿ ಅಜುಮ್ ಕಂಡಾಳಂಚಿಹೇ ಕಂತತ್ತೌಗ ತೆರೆಂಕಂ ಕಶವರೆ. ಮಾಯಂಗ್ ಅಲ್ಲಾಹು ವಹೀ ಕುರವ್ಯ ಯಾ ಅಯ್ಯುಹಲ್ಲದೀನ ಆಮನುಸ್ತಾಯಿನೂ ಬಿಸ್ಸಬ್ರಿ ವಸ್ಸಲಾತಿ ಇನ್ನಲ್ಲಾಹ ಮಅಸ್ಸಾಬಿರೀನ್. ಮಾನೈ ಏ ಇಮಾಮ್ ವಿಜ್ ಮೀಸ್ತ ಕುನ್ನೇ ಕೆತ್ತರಿಕಮಾಯ ನಮಾದುನ್ ತೆಬಾಮಿ ಹುಂ ವಾಗಿ ದೇಶ ಹಮಕಶೌರುಂ ಅಲ್ಲಾಹು ಒಡಗಿಂ ವನಿ ಕೆತ್ತರಿನ್ನ ಐಕುಗೆ. ಮಾಯಂಗ್ ಅಲ್ಲಾಹು ವಹೀ ಕುರವ್ಯ وَلَنَبْلُوَنَّكُمْ حَتَّى نَعْلَمَ الْمُجَاهِدِينَ مِنْكُمْ وَالصَّابِرِينَ. ಮಾನೈ ಅದಿ ತೆಬಾಮಿ ಹುಂಗ ತೆರೆಯನ್ ಜಿಹಾದ್ ಕುರಾಮಿ ಹುನ್ನಾಯ ಕೆತ್ತರಿವಾ ಮೀ ಹುಂ ತಿಮನ್ ರಸ್ಕಲ್ಯಾಂಗ ದಿನವಡಿಗೆಂ ವೇ ಎಕ್ಕಂ ಹಾಮ ವಿಜ್ಜೋಮದ್ದಾಂದೆಂ ಅದಿ ತಿಯಬಾಯಮಿಯುಂಗ ಖಬರ್ತ ಅಂಗವಾಯ ಫಾಳು ಕುರವ್ವಾಫುಮದ್ದಾಂದೆಂ ಹಮ ಕಶವರುಂ ತಿಮೆನ್ ರಸ್ಕಲ್ಯಾಂಗ ತಿಯಬಾಯಮಿಹುಂ ಇಮ್ತಿಹಾನು ಕುರವ್ವಾ ಹುಶೀಮೆವ್. ಕೆತ್ತರುಮಾಯ ಕೆತ್ತರುಮುಗ ಮಾಯಕಂ ಭಯಾಂ ಕುರವ್ವಾಫಾವಾ ಆಯತ್ತಗಕಿ ವರಗ್ಗಿನ ಎಹಾಮೆ ಫಾಳು ಕಂಬಡು ಆಯತ್ತಗಕೆವ್. ಅನ್ ಅಬಿ ಮಾಲಿಕಿಲ್ ಹಾರಿಸ್ ಬುನ್ ಆಸಿಮ್ ಅಲ್ ಅಶಾರಿಯ ರದಿಯಲ್ಲಾಹು ಅನ್ಹು ಕಾಲ್ ಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ತುಹೂರು ಶತ್ರುಲ್ ಈಮಾನ್ ವಲ್ಹಮ್ದುಲಿಲ್ಲಾಹಿ ತಮ್ಲಾ ಉಲ್ ಮೀಜಾನ್ ವಸುಬಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ತಮ್ಲಾನ್ ಔ ತಮ್ಲು ಮಾ ಬೈನ ಸಮಾವಾತಿ ವಲ್ ಅರ್ಧಿ ವಸ್ಸಲಾತು ನೂರ್ ವಸ್ಸದಕತು ಬುರ್ಹಾನ್ ವಸ್ಸಬ್ರು ದಿಯಾ ವಲ್ ಕುರ್ಆನ್ ಹುಜ್ಜತು ಲಕ ಔ ಅಲೈಕ ಕುಲ್ಲು ನ್ನಾಸಿ ಯಾವುದು ಫಬಿಯು ನಫ್ಸಹು ಫಮೌತಿಕುಹಾ ಔ ಮೂಬಿಕುಹಾ ರವಾಹು ಮುಸ್ಲಿಂ. ಮಾನೈ ಮಾಯಂಗ್ ಅಲ್ಲಾಹು ವಕಲೇಗಫಾನ ರುಸ್ನಲಿವೆ ಅಬೂ ಮಾಲಿಕುಲ್ ಅಶ್ಅರಿ ಅಲ್ ಹಾರಿಸ್ ಬುನ್ ಆಸಿಮ್ ಗೆ ಕಿಬೇನ್ ರಿವಾವಿಗೆಂ ವೇವ್ ಎಕಲೇಗಫಾನ್ ವಿದಾಳ್ವಿಯವ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ ಕುರವ್ಯವ್ ಸಾಫ್ ತಾಹಿರ್ ಕಮಕಿ ಈಮಾನ್ ಕಮಗ ದಿಬಾಯಕುಳ ಎಬ್ಬೇವ್ ಅದಿ ಅಲ್ಹಮ್ದುಲಿಲ್ಲಾಹಿ ಮಿಕಲಿ ಮಕ್ಯೂಮುನ್ ಮೀಜಾನ್ ಫುರಾಲೇವ್ ಅದಿ ಸುಬಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ಮಿಕಲಿ ಮಕ್ಯೂಮುನ್ ನೂತ ಎಕಲೇಗಫಾನ್ ಹದೀಸ್ ಕುರವ್ವಿ ಏಂ ಕೊಮ್ಮೆ ಕಲಿಮೆಕ್ಯೂಮುಂ ಉಡುತಕ ಬಿಮಾಯದ ಮುದುಹೇವ್ ಕಮ್ಮು ಫುರಾಲೇವ್ ನಮಾದಕಿ ಅಳಾಟಕಾವಾ ನೂರಕೇವ್ ಅದಿ ಸೊದಗಾತಕಿ ಅಳಾಗ ಇಮಾಂಕಂ ಫುರಿಯಮ ಕಮಗೆ ಹೆಕ್ಕೆಕೆವ್ ಅದಿ ಕೆತ್ತರಿ ಕಮಕಿ ಅಳ ಅಟ್ಟಕಾವಾ ಅಲಿಕಮಕೆವ್ ಅದಿ ಕುರುವಾನಕಿ ತಿಬಾ ಅಟ್ಟಕಾವಾ ಹೆಕ್ಕೆಕೆವ್ ನೂತ ತಿಬಾ ಅದಿ ಕೊಳಂಗೋ ಹೆಕ್ಕೆಕೆವ್ ಕೊಮ್ಮೆ ಮೀಹಕಿ ವಸ್ ಮಿದುನಿಯೇಗ ಎ ಮೀಹೆಗೆ ಅಮಿಲ್ಲ ಮಂಫಾಟ್ಟಕ ಅವಧಿನತಿ ಮಸಕ್ಕೆ ಕುರಾ ಮೀಹೆಕೆವ್ ಫಹ ಏನಾವನಿ ಅಲ್ಲಾಹುಗೆ ಕೋಫಾಯ ಅದಾಬುನ್ ನಜಾವುನ್ ಎದಿ ಏನಾಗ ನಫ್ಸು ವಿಕ್ಕಾಲ ಮೀಹು ಕಮುಗೇವ್ ಎ ಬಹಿ ಹೇ ಅಮರಿತ ಕುರಾ ಮೀಹು ಕಮುಗೇವ್ ನುನ್ ನಮ ಏನಾಗ ನಫ್ಸು ವಿಕ್ಕಾಲನಿ ಹವಾ ನಫ್ಸುಗ ಎದುಂತಕಾಯ್ ಶೈತಾನಾಗ ಗೋವಾಲುನ್ ತಕಶೇವ್ ಎ ಬಹಿ ನೂತ ಏನಾವನಿ ನುಬಾ ಅಮರಿತ ಕುರಾ ಮೀಹು ಕಮುಗೇವ್. ವಾನ್ ಅಬಿ ಸಾಯಿದಿನ್ ಸಾದ್ ಬಿನ್ ಮಾಲಿಕ್ ಬಿನ್ ಸಿನಾನ್ ಅಲ್ ಖುದ್ರಿಯ್ ರದಿಯಲ್ಲಾಹು ಅನ್ಹುಮಾ أن الناس من الأنصار سألوا رسول الله صلى الله عليه وسلم فأعطاهم ثم سألوه فأعطاهم حتى نفد ما عنده فقال لهم حين أنفق كل شيء بيدي ما يكون عندي من خير فلن أدخره عنكم ومن يستعفف يعفه الله ومن يستعن يغنه الله ومن يتصبر يصبر الله وما أعطي أحد عطاء خيرا وأوسع من الصبر ಮುತ್ತಫಕುನ್ ಅಲೈ. ಮಾನೈ ಮಾಯಂಗ್ ಅಲ್ಲಾಹು ಇದು ಬಿಫಾಕಲುನ್ನ ರುಸುನ್ ಲಬ್ಬಿ ಸಾದ್ ಬುನ್ ಮಾಲಿಕ್ ಬುನ್ ಸಿನಾನ್ ಅಬೂ ಸಾಯಿದ್ ಉಲ್ ಖುದ್ರೀಗ ಕಿಬೇನ್ ರಿವಾವಿಗಂ ವೇವ್ ಎಕಲಿ ಎಗಫಾನ್ ವಿದಾಳ್ ವೇವ್ ಅನ್ಸಾರುಂ ಕುರ ಬೈ ಬೇಕಲುನ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗರಿಹುಗ ಮುದಲ ಬೇನು ವಡಾಗಂ ಎತಕತಿ ದೆವ್ವುಮ ಇದು ವಡಾಗಂ ದೆನ್ನವಿಯವ್ ഫഹേക്കലേഖാൻ എബേക്കലുന്ന ദിവ്യ ദെൻ അനിക്കാവ് സ്ഥിതി ഉടാകത്ത് ഫഹേക്കലേഖാൻ എബേക്കലുന്ന ദിവ്യ എം എഫോ എക്കലേഖാൻ അപ്പുളുഗാഹുരു ഹുറിയാ അച്ഛൻ ഹുസ് ഹിംഗാജ് ഫഹേക്കലേഖാനു അപ്പുളുഗ ഹുറി ഹുറിയാ അച്ഛൻ ഹുസുമു എബേക്കലുന്ന എക്കലേഖാൻ ഹദീസ് കുറവ്യ തിമൻ കലേഖാൻ ലിബടാകം വാ തനവസ്കമു എബേക്കലുന്ന നുദെവ എവ് സെച്ച തിമൻ കലേഖാൻ റക്കാ കുറവാഫെ നുവാ ഹുട്ടെ അതി അനക്കുന്ന സലാൻജഹ ലദ്വതി വെച്ച മീഹാ ദന്നാഷ് അള്ളാഹു ഏനാ ഫുദുന്തരി കുറവ റക്കാ തിരുക്കൊ ദെവ്വാ ഹുട്ടെ അതി എമീഹക്കു അമില്ലേ ഫുദുന്തരി വെഗം ഫിമീഹാ ദന്നാഷ് അള്ളാഹു ഏനായി മീസ്തക്കുന്ന ആദേശ് കുറ നുജേ മീഹക്കമുക ലവ്വാ ഹുട്ടെ അതി ദത്തി ഉദകു കമായക്കുസ് കെത്തിരി വെച്ച് മീഹാ ദന്നാഷ് അള്ളാഹു ഏനായി കെത്തിരേക്കു കമുക ലവ്വാ ഹുട്ടെ അതി ദന്നാഷ് എവ്വസ് മീഹക കെത്തിരി കമപുര വക്കീം മതിവരി നിഅമത്ത് ദെവ്വിഗെന്നുവേ وعن نبي يحيى صحيب بن سنان رضي الله عنه قال قال رسول الله صلى الله عليه وسلم عجبا لأمر المؤمنين إن أمره كله له خير وليس ذلك لأحد إلا للمؤمنين إن أصابته سراء شكر فكان خيرا له وإن أصابته ضراء صبر فكان خيرا له رواه مسلم മാനയിമാങ് അള്ളാഹുഖാന റുസുൻ ലബി അബു യഹ്യാ സുഹൈബുബുനു സിനാനു അർ റൂമി കിബേൻ റിവാവികം വേവ് ഇക്കലേഖാൻ വിദാൾവ്യവ് റസൂലുള്ളാഹി സ്വല്ലല്ലാഹു അലൈഹി വസല്ലം ഹദീസ് കുറവ്യവ് മൂമിനഗ് കന്തത്തേക്ക് ഹൈറാമും ഹഗു കന്തത്തേക്കവ് അമക ഷോറും ഏനാഗെ കൊമ്മിക്കമക്കി ഏനാട്ടക്ക വാഹേവ് കമിക്കവ് അതി മിക്കമക്കി മൂമിനക് ഫിയവ എഹിങ് എവ്വസ് മിഹക്കൽ ലബികം വാ മതിവരി കമൻ നൂന ഏനായ ഉഫാവരി കമ കുറുമത് വെജ്ജന മൈക്കമട്ടക ഏന അല്ലാഹ ശുക്ര കുറേവ് ഫഹേയ് ഏനാട്ടക വാഹേവ് കമിക്കവ് അതി ഏനായ ഹിദ്ദതി കമ ഹിതാമേ കുറുമത് വെജ്ജന മൈക്കമട്ടക ഏന കിത്രിവേ ഫഹേയ് ഏന അട്ടക വാഹേവ് കമിക്കവ് وعن انس رضي الله عنه قال لما ثقل النبي صلى الله عليه وسلم جعل يتعشاه الكرب فقالت فاطمه رضي الله عنها وكرب ابتاه فقال ليس على ابيك كرب بعد اليوم فلما مات قالت يا ابتاه وجب ربا دعاه يا ابتاه جنه الفردوس مأواه يا ابتاه الى جبريل ننعاه فلما دفن قالت فاطمه رضي الله عنها اطابت انفسكم ان تحشوا على رسول الله صلى الله عليه وسلم التراب رواه البخاري മാനയിമാങ് അള്ളാഹുഖാന റുസുൻ ലബി അനസ് ഖഫാനുങ്ക് കിബൈൻ റിവാവികം വേവ് എക്കലേഖാൻ വിദാൾ വേവ് റസൂലുല്ലാഹി സല്ലല്ലാഹു അലൈഹി വസല്ലം സൂർഗ വടാകത്തുമുക ആലാസ് കംഫുളുക എക്കലേഖാൻ അവഹാരവും വേങ്കത ഉന്ദഗൂഫുൾ ബുഡുവേവ് ഫഹേ ഹാലുക്കോൾ ദിക്കവിടാങ് എക്കലേഖാനുക ലബുത്തി ധരിക്കമലും ഫാത്തിമത്ത് ഖഫാൻ വിദാൾ വേവ് ബപ്പാഫുൾ ലിബടാകന്നവ വേണുക ബൊടുക്കമായ ഫഹെ മേഡ്ഫുൾ അസ്വ എത്ര എക്കലേഖാൻ ഹദീസ് കുറവ്യവ് കമ്പുലോക ബപ്പാ അമ്മിയ ദഫോ എവ്വസ് വേനു ലിബേ ഹുട്ട് ഫഹേ കലേഖാൻ സുർഗ് വടാകം ഹിന്ദു എക്കമന വിദാൾ വേവ് എ ലുബത്ത് ബപ്പാഫുളാവ് ബപ്പാഗുവർ റസ്കലാങ് ഗോയ ലുബ്മ ഇജാബ് ദിവ്വാഫീമ എ ലുബത്ത് ബപ്പാഫുളാവ് കലേഖാനുഗ് മകാമക്കി അൽ ഫിർദൗസവ് കിയുനു സുർഗേവ് എ ലുബത്ത് ബപ്പാഫുളാവ് ബപ്പാ സുർഗ് വടാകം ഖബറത്തി മമ്മൻ ദന്നവാഹിബനി ജിബ്രീൽ ഖഫാനുഗ് അറിഹുഗേവ് ഫൈ എക്കലേഖാനു ഹഷ്കോൾ ഫസ്താൻ ലെവനു ഹിന്ദു മാങ് അള്ളാഹു എക്കമനായ റുസുൻ ലെവി ഫാത്മത് ഖഫാൻ വിദാൾ വേവ് റസൂലുള്ളാഹി സ്വല്ലല്ലാഹു അലൈഹി വസല്ലം ഹഷ്കൊളുക മച്ച ഹിറബുസ് വെലിത്തൻ എളുമക്കി തെബാമിയും ഹിത്ത എക്കമ റുഹേക്കമെങ് ഹെയ്യവ് നോട്ട് അൽ ഇമാം ഇബ്നു ഹജർ വിദാൾ വേവ് ഫാത്മത് ഖഫാൻ മിഹം വിദാൾ വെഫാവനി റസൂലുള്ളാഹി സ്വല്ലല്ലാഹു അലൈഹി വസല്ലം മച്ച അസ്സാബ് ബേക്കലുങ് ഹിപ്പുൾഗാവ ലോബീഗ മത്തിരുക്കമായ എക്കലേഖാന ബേക്കലുങ് ഹിപ്പുൾത്തുകാവ മത്തിരു കദറായ ഓഗാത്തിരുക്കമായ കുമെസ് ഇമാങ് ഹഷ്കൊളുക മച്ചൻ അസ്സാവ് ബേക്കലും അപ്പളും വലിയ അളുവാൻ ഇവാ കുറവും ഫിട്ടവും എക്കമനാഗ ഹാലുക്കോൾ ദിക്കവടാകൻ അനസ് ഖഫാൻ വെച്ച വിദാളുന്നു ഹനുഹുന്നവ്യോ നമ്മെ സെക്കലെ ഖഫാനുക ഹാലുക ദൂഫുളും എക്കമ ജവാബ് ദിവമും ഗെന്തവ്യോ വിദാളുവാ കാലേ എക്കലെ ഖഫാനുക ഹഷ്കൊൾ ബിമുക ബണ്ടുത്തരേക ഫറൂമക്ക അളുകൊൺമെങ്കിൽ ഹിത്തക്കെവ് സമയൻ ഉജയവ് ഏ നമ്മേസ് അളുകൊൺമെം യോനി എക്കലെ ഖഫാനുക അമൃഫുള കിയമവും മജു ബൂർവകന്നവ് അനസ് ഖഫാനു അറിഹും വാറു ദിഫാവ അന്നനു വിളിമ്പയത്തും മിക്കമ ഇഷാറാ കുറേവ് എക്കലെ ഖഫാൻ വിദാളു ഫാവേവ് وما نفقنا ايدينا من دفني حتى انكرنا قلوبنا ماني اكليغفان فسدان ودومغا احرمين اتبني مجبور وگن اي اكمتكا احرمين هيت انكار کو دکل ہدما وس اكو گے رياض الصالحين مچاشے محمد علي الصوابوني لوفا وشرحين صفا اتري نگا مترجم وعن أسامة بن زيد بن حارث مولى رسول الله صلى الله عليه وسلم وحبه وبن حبه رضي الله عنهما قال أرسلت بنت نبي صلى الله عليه وسلم إن بني قد احتضر فاشهدنا فأرسل يقرئ السلام ويقول إن لله ما أخذ وله ما أعطى وكل شيء عنده بأجل مسمى فلتصبر ولتحسب فأرسلت إليه تقسم عليه ليأتينها فقام ومعه سعد بن عبادة ومعاذ بن جبل وأبي بن كعب وزيد بن ثابت ورجال رضي الله عنهم فرفع إلى رسول الله صلى الله عليه وسلم الصبي فأقعد في حجره ونفسه تقوقع ففاضت عيناه فقال سعد يا رسول الله ما هذا فقال هذه رحمة جعلها الله تعالى في قلوب عبادي وفي رواية في قلوب من شاء من عباده وإنما يرحم الله من عباده الرحماء متفق عليه മാനയിമാങ് അള്ളാഹു ഇദ്ബഫാകലുന റസൂലുള്ളാഹി സയ്യിദുബ്നു ഹാരിസത്തുക ദരികലും ഉസാമത്തുക കിബൈൻ റിവായവഗം വേ സയ്യിദുബ്നു ഹാരിസത്ത കീ റസൂലുള്ളാഹി സ്വല്ലല്ലാഹു അലൈഹി വസല്ലം ഇലിവം കുറവ്യകലേ ഗഫാൻ ലോബ് ഫുളുവാ ദരികലി ഫദ ബേകലിക ഉസാമാ കീ റസൂലുള്ളാഹി സ്വല്ലല്ലാഹു അലൈഹി വസല്ലം ലോബ് ഫുളുവാ സയ്യിദു ഗഫാനുക ദരികദുന ഇകലേ ഗഫാൻ വിദാളു വേ റസൂലുള്ളാഹി സ്വല്ലല്ലാഹു അലൈഹി വസല്ലം ദരികം ബലക ഇബഹി സൈനബ് ഗഫാനു ഇകലേ ഗഫാനു ഗർഹം മിയക് ഫനുബാ ദന്നി വേ ഹമകഷോറും അളുകൊണ്ടുക ദരി ഫുളുവനി മരം ഹാദിറു വേ ഫൈബപ്പ അളുകൊണ്ടുക ഗാത വടാഗം ദെബും എദം വേ ഖബർ ലിബഡാഗതു മുങ്ങിത്രു കലേ ഗഫാനു ഇകമന ഗർഹിയ മീക് ഫനുബിയ ആദി ഹദീസ് കുറബിയ ദർഫുള സലാം ബുനഫാ ബുനാഷ ഹമ കശറും അല്ലാഹു ഗന്ദവാ ഫിച്ചകി ഇകലാംഗ മിൽകിക ആദി ഇകലാംഗ അളക ദെവ്വാ ഇച്ചകി വെ സകലാംഗ മിൽകിക ആദി ഇകലാംഗ ഹദ്രതുഗാ കൊം ഇകമ ബിസ്വനി വഗുതു കണ്ട അളുവാ ഫ ഫൈ ദർഫുള കേത്രി വാഷ ആദി അല്ലാഹു ഗ ഹദ്രതുൻ ഇകമ ഗ സവാബ ദർഫുള ദേശ ഫഹേ കലേ ഗഫാന വടാനു ഗൻ നവിഗൻ ഉളുബനകോ ഇകമന അമീഹ ഫനുബാ ഫദനു അല്ലാഹു വജഹു ഉളട്ടക അവഹ വടാഗൻ ദെവാഷ ഫഹേതുര കലേ ഗഫാന തദു വടാഗൻ നവി ഇകലേ ഗഫാന അറിഹുഗാ മാൻ അല്ലാഹു എമ ബേകലുന റസൂൽ ലബി സഅദു ബിൻ ഉബാദത്ത് ഗഫാനായി മുആദു ബിൻ ജബൽ ഗഫാനായി ഉബയ്യു ബിൻ കഅബ് ഗഫാനായി സഅദു ബിൻ സാബിത് ഗഫാനായി എനൂൻ അതക അസ്സാമ ബേകലു വടാഗതു ഫഹേതുപ്പുള ദരികലു റസൂലുള്ളാഹി സ്വല്ലല്ലാഹു അലൈഹി വസല്ലം ഗാപ്പുളം എറുവുന ഫഹേ കലേ ഗഫാനു ഇദരികലു ഉംഗുഫുളുഗാ ബേബേവേ ഏറു ഇദരികലുംഗ നേവാഫുളു ഹൊളിയങ്ങളി നേവാഫുളു അടുക്കിയ മുന്തേ മിതം ദെക വടാഗൻ ഇതുടെ കലേ ഗഫാനുഗ ലോഫുളു കർണഫദ ഓഹരം ഫെഷിയ ഫഹേതം വൾ സാദ ഗഫാനു ദന്നവേ ഏ അല്ലാഹു റസൂല തിയേ കൊം കമിതോ എബഹീമി ഫദ ഹാലുത് ഗ കെത്രുമ അംറു ക്രവി കലേ ഗഫാനേ നമ്മസ് കലേ ഗഫാനു തിയ കീരിത് കുറബ്ബനി കീബതോ ഹദീസ് ക്രവിയ മീ യോഗാ വരികമ ഗ കരുണേ അല്ലാഹു കലാംഗ അളുതകുംഗ ഹിത്തുഗാവനി ഓഗാ തരികൻ ലവ്വാഫേ എഹൻ റിവായത്ത് ഗാവനി ഹമക ഷോറും അല്ലാഹു وكان اذا اتى الساحر مر بالراهب وقعد اليه فاذا اتى الساحر ضربه فشكى ذلك الى الراهب فقال اذا خشيت الساحر فقل حبسني اهلي واذا خشيت اهلك فقل حبسني الساحر فبينما هو على ذلك اذ اتى على الدابه عظيمه قد حبست الناس فقال اليوم اعلم الساحر افضل ام الراهب افضل فاخذ حجرا فقال اللهم ان كان امر الراهب احب اليك من امر الساحر فاقتل هذه الدابه حتى يمضي الناس فرمها فقتلها ومضى الناس فأتى الراهب فأخبره فقال له الراهب أي بني أنت اليوم أفضل مني قد بلع من أمرك ما أرى وإنك ستبتل فإني بتليت فلا تدل علي وكان الغلام يبرئ الأكمه والأبرص ويداوي الناس من سائر الأدواء فسمع جليس للملك كان قد عمي فأتاه بهدايا كثيرة فقال ما هنا لك أجمع إن أنت شفيتني فقال إني لا أشفي أحدا إنما يشفي الله تعالى فإن آمنت بالله تعالى دعوة الله فشفاك فآمن بالله تعالى فشفاه الله تعالى فأتى الملك فجلس إليه كما كان يجلس فقال له الملك من رد عليك بصرك قال ربي قال ولك رب غيري قال ربي وربك الله فأخذه فلم يزل يعذبه حتى دل على العلام فجيء بالغلام فقال له الملك أي بني قد بنع من سحرك ما تبري الأكمه والأبرص وتفعل وتفعل فقال إني لا أشفي أحدا إنما يشفي الله تعالى فأخذه فلم يزل يعذبه حتى دل على الراهب فجيء بالراهب فقيل له ارجع عن دينك فأبى فدعا بالمنشار فوضع المنشار في مفرق رأسي فشقه حتى وقع الشقاه ثم جيء بجليس الملك فقيل له ارجع عن دينك فأبى فوضع المنشار في مفرق رأسي فشقه به حتى وقع شقاه ثم جيء بالغلام فقيل له ارجع عن دينك فأبى قد فعله إليه نفر من أصحابه فقال اذهبوا به إلى جبل كذا وكذا فاصعدوا به الجبل فإذا بلعتم ذروته فإن رجع عن دينه وإلا فاطرحوه فذهبوا به فصعدوا به الجبل فقال اللهم اكفنيهم بما شئت فرجف بهم الجبل فسقطوا وجاء يمشي إلى الملك فقال له الملك ما فعل أصحابك فقال كفانيهم الله تعالى فدفعه إلى نفر من أصحابه فقال اذهبوا به فاحملوه في قرقور وتوسطوا به البحر فإن رجع عن دينه وإلا فاقذفوه فذهبوا به فقال اللهم اكفنيهم بما شئت فانكفأت بهم السفينة فعرقوا وجاء يمشي إلى الملك فقال له الملك ما فعل أصحابك فقال كفانيهم الله تعالى فقال للملك إنك لست بقاتلي حتى تفعل ما آمرك بي قال ما هو قال تجمع الناس في صعيد واحد وتصلبني على جذع ثم خذ سهما من كنانتي ثم ضع السهم في كبد الغوص ثم قل بسم الله رب العلام ثم ارمني فإنك إذا فعلت ذلك قتلتني فجمع الناس في صعيد واحد وصلبه على جذع ثم أخذ سهما من كنانتي ثم وضع السهم في كبد القوس ثم قال بسم الله رب العلام ثم رماه فوقع السهم في صدعي فوضع يده في صدعي في موضع السهم فمتى فقال الناس آمنا برب العلام فأتي الملك فقيل له أرأيت ما كنت تحذر قد والله نزل بك حذرك قد آمن الناس فأمر بالخدود بأفواه السكاك فخدت وأضرم فيها النيران وقال من لم يرجع عن دينه فأقحموه فيها أو قيل له افتحم ففعلوا حتى جاءت امرأة ومعها صبي لها فتقاعست أن تقع فيها فقال لها الغلام يا أمه الصبري فإنك على الحق رواه مسلم മാനയമാങ് അള്ളാഹു ഇക്കലേഖാന റസൂലുള്ളാഹി സ്വഹൈബ് ഗഫാനു കിബൈൻ റിവാവഗം വേ ഇക്കലേഖാന വിദാൾവ്യ റസൂലുള്ളാഹി സ്വല്ലല്ലാഹു അലൈഹി വസല്ലം ഹദീസ് കുറവ്യ തെബാമീഹുങ്ക കുറീഗ ദോസ് വരഗ റസ്കല കുളുവ്യ റസ് ഗഫാനുങ്ക ദർബാറുഗ റസ് ഗഫാന സിഹുർ ഹദായദ സിഹുർ വരിയ കോളുനെ ഫഹേനാഗ ഉംറും ദോസ് മുസ്കുളി വീഹിന്ദു ഏനാ റസ് ഗഫാന ദെന്നവ്യ അൾഗണു മിഹാർ മിമസക്കക്കും ഉളേ വരബുറു മുസ്കുളി വെജ്ജെ വീമ അൾഗണു ഗാത സുവാനക് ഫനുബാ ദെബാഷ ഏറും ഏനാ അൾഗണു സിഹുർ ദസ്കുദ് ദേഹുഷീമ ഫൈ റസ് ഗഫാന ഏനാ ഗാത സുവാൻ കുജ്ജക് ഫനുവ്യ ഏനാ ഐസുഹുർ വെരിയാഗ്യ ദിയ മഗമതിഗ ഏനായ റാഹിബക ബദ്ദൽവ്യ റാഹിബുൻ നകി ദുനിയഗ എംമഹ മജാതകും ദുർഹലിവ അൾകമാഗ മഷൂല ഉളേ നസാരാ ദീനുഗ അൽമുരിന കിയാ നമികെ ഫഹെസുവാന ഏഴുവരി കല്യേഗ അരിഹുഗ മടുക്കല്യ അത് ഏനാ ദക്കവ വാഹകത്തം അടുവ വിവാഹത്തക്കം ഏനാ കമതിയ അത് എദ്ദുഹുക്ക് ഏനാ ഐസുഹുർ വെരിയാ ഗാത്തദ്യ മഗമതിഗ ഏഴുവരിയാഗ അരിഹുഗ മടുക്കല്യ ഫഹേനാ സിഹുർ വെരിയാ ഗാത്ത ദ്യുമും ഏനാ ആവും ലസ് വെക്കമാറുളി ഐസ്കൻ സിഹുർ വെരിയാ ഏനാ ഗായഗാ ജഹിയ ഫഹെസുവാന ഇവാഹക്കാളുവരിയാ നങ്കത്തെ ഫേനാ ബുഞ്ഞ് കൊയ്ഫുളു എസുഹുർ വെരിയാദക്ക് ബിരുഗന്നനമ ഏനായ ബുനാഷേവ് അളുകൊണ്ടുക അഹുലുവരിന്നാഹുറ അവൻ ലസ്വിയേവ് അത് കൊയ്ഫുളു ഗിയങ് അവൻ ലസ്വികൻ എബാമ്യു എച്ച് ബുനഫിനമ എസുഹുർ വെരിയാഗ സബബുൻ ലസ്വി കമുഗാ ബുനാഷേവ് ഫഹെ മിഫദേൻ ഏനായ കന്ത വനക്കോ എബാമ്യുങ്കത്തെ വരബൊടു ദാബ്ബയൻ എബഹി ബൊടു ജനവാറി നുക്കുമിച്ചേവ് ഗിനലിയുൻ തഹുഗാവനി ഏ വരബൊടു ശിംഗായക്കമുഗ ಮೀಸ್ತಕುಂ ಎತ್ತನುಂ ಅನೆತ್ತನಗ್ಗೋ ಸಾಯಿಸುಮ ಎಸುರು ಹುರ ಸಳಂ ಫಿಷೇ ಫಹೆಜುವಾನ ಹಿತಾ ಹೆತುಂ ಬುಂಜೇವ್ ಮೊಳಿ ಸಹರ್ ವರಿಯಾತೋ ನೂತ ಅಳುವರಿಯಾತೋ ಮಿಯ ದ್ವಾರಂ ಬದಾನಮ ಫಹೆ ಏನಾ ಹಿಲಗಣ ನಗಾ ಮಿಫದೇನ್ ದ್ವಾಕುರಿಯೋ ಅಳುಗುವಿರ್ ರಸ್ಕಲಾಕ್ ಇಂಬರಸ್ಕಲಾಂಗ ಹದರುತ್ಗಾ ಎಸುರು ವರಿಯಾಬುರ ಏಳುವರಿ ಕಲಿಯಗ ಫಾನುಗು ಲೊಬ್ಬಿತಿಕಂ ಬೊಡುನಮ ಮಿಹಿಲಗಣುಂ ಎದಾಬ್ಬ ಮರುವಾ ಫಾಂದೇವ್ ಅದು ಎಸುರುಗು ಉಂದಗುಲು ಮೀಸ್ತಕುಂ ಸಲಾಮ ಕುರವ್ವಾ ಫಾಂದೇವ್ ಮಿಹಂಕ್ಯಾ ದ್ವಾಕುರ್ಮಫೋ ಹಿಲಗಣ ವೆಲ್ಲಿಯೇವ್ ಫಹೆ ಇಲಗಣುಂ ಜಹುಮಾಯಕ್ ಎಸುರು ಮರುವಜ್ಜೇವ್ ಅದು ಎಸುರುಗು ಬಿರುವರಿಕಂ ಮೀಸ್ತಕುಂ ಸಲಾಮ ಬಿಜ್ಜೇವ್ ಫಹೆ ಯಜುವಾನ ಅಳುವರಿಯಾಗ ಅರಿಹ್ಯಂಗಾಯ ಸೇವಾಹಕ ನಂಗತೆ ಫಹೆ ಅಳುವರಿ ಕಲಿಯಗಫಾನು ಏನ ಬುನುಬಿಯ ಯಜುವಾನ ಅಹನ್ನ ಬುರು ಮೇದು ತಿಬಾಗ ಮತ್ತಿರಿಕಂ ಬೊಡೆ ಕೊಯ್ಫುಳ ಕಿಬಾಯ್ ಫನು ಕಂತತೋಗ ಮಚ್ಚಂ ಅಹರ ಮ್ಯೋನಿ ಹೈರಾಮ್ ವಿಫೆ ಅದಿ ಬುನಂಗ್ ಹೇಯ ಕೊಯ್ಫುಳ ಅವರಬ್ಬುಡು ಇಮ್ತಿಹಾನಕ ಕುರಿಮತಿ ವಾಹುಟ್ಟೆ ಕೊಯ್ಫುಳ ಇಮ್ತಿಹಾನ್ ಕುರಿಮತಿ ವಾಹಿಂದು ಅಹರಿಂಗೆ ಖಬರು ಇವಸ್ ಮಿಯಕನ್ ನುದಿನು ಎದೆಮೆ ಅದು ಯಜುವಾನ ಕಿ ಉಫಮುಂಗಾ ದಿಲೋಕನು ಮೀಹುನ್ನ ಬರಸ್ಬಲಿ ಜೇಫಾವಾ ಮೀಹುನ್ನ ಫರ್ವಾಕುಂ ಇಬಾ ಮೀಹುನ್ ರಂಗಳುಕುಂ ಎನೂಂ ಬಲಿ ಮೀಹುನ್ನ ವಿಸ್ ಜೇಫಾವಾ ಎಂ ಮೆಹಾ ಬಲಿತಕ ಫರ್ವಾಕುಂ ಉಳೆ ಕುಜ್ಜಕೆ ಫಹೆ ರಸ್ಕಿಫಾನು ಗರಿಹು ಬೇಕಲುಂಕು ರೇಖಕ ಮೆಖಬರ ಲಿಬುನೆ ಏನಾ ಕಿ ದೆಲೋಕನು ಮೀಹಕ ಫಹೆ ಏನಾಗಿನ ಗುಣ ಹದಿಯಾತಕಾಗಿ ಯಜುವಾನ ಗಾತಂಗೆ ಅದಿ ಬುಂಜ ಕೊಯ್ಫುಳು ಅಹರಂಗೆ ದೆಲೋ ರಂಗಳು ಕೊದ್ ದೀಫಿನಮ ಮಿಯಬುರ ಮಾಗಿನ ತಗತಿ ಕೊಯ್ಫುಳು ದೇನಮ ಯಜುವಾನ ಬುಂಜ ಅಹರನ್ನ ಕೊಯ್ವಿಸ್ ಮೀಹಕ ಶಿಫಾಯ ನುದಮೆ ಏಕಮುಖೇ ಅಹರಂಗೆ ರಸ್ಕಲಾಂಗ ಅಲ್ಲಾಹು ತಾಲಾ ಹಿಮ್ಮವಾಯ ದೆಬ್ಬಾ ಕಮಿಕ ಫಹಿತಿಬಾ ಅಲ್ಲಾಹ ಇಮಾಮ್ ವಿಜ್ಜನ ಎಕಲ್ಯಾಂಗ ಹದರತು ಅಹರಿನ್ ದುವಾ ಕೊ ದೀಫಾ ಹುಷಿಮ ಎಕಲ್ಯಾಂಗ ತಿಬಾ ಶಿಫಾ ದೆವ್ವಾ ಫಾ ಹುಟ್ಟೆ ಫಹೆ ಏನಾ ಅಲ್ಲಾಹ ಇಮಾಮ್ ವ್ಯವ್ ಅದು ಎಕಲ್ಯಾಂಗೆ ಏನಾಗ ದೆಲುಲ ಶಿಫಾ ದೆವ್ಯವ್ ಫಹೆ ಏನಾ ಆದಾಗಮತಿನ ರಸ್ಕಿಫಾನು ಗರಿಹಾಗು ಸೆಹನ್ಯಾವಿಸ್ ದರ್ಬಾರುಗ ಇನ್ನಫದೇನ್ ರಸ್ಕಿಫಾನು ದರ್ಬಾರುಗ ಇದಿಜ್ಜೆವ್ ಏನಾಗ ದೆಲೋ ರಂಗಳು ವಿಫಾವಾತಂ ಫೆನಿವಡಾಗನ್ ರಸ್ಕಿಫಾನು ಸುವಾಲು ಕುರವ್ಯವ್ ಕಲಿಯಗ ದೆಲುಲ್ಗ ಫನು ರದ್ದು ಕೊದ್ದಿನಿ ಕಾಕುವಯ್ಯವ್ ಏನಾದಿನ್ ಅಳುಗೊಂಡು ರಬ್ಬೆವ್ ಅಳುಗೊಂಡು ರಸ್ಕಲಾಂಗ್ ರಸ್ಕಿಫಾನು ಎಸ್ಸೇವ್ ಅಹರಂ ಫಿಯವಾ ಕಲ್ಯಂಗ್ ಇಲಾಹಕ್ ವೇಹೆಯ್ಯವ್ ಏನಾ ದಿನ್ನೆವೆ ಆದೇಹೆವ್ ಅಳುಗೊಂಡ ಮನಿಕ್ಫಾನು ಗಿವರ್ ಇಲಾಹಕಿ ಅಲ್ಲಾಹೆವ್ ಫಹೆ ರಸ್ಕಿಫಾನು ಏನಾ ಹಯ್ಯರು ಕುರಬ್ಬ ಐಕಿ ಕನಿಯಾತ ದೆವ್ವ ಮುಂಗು ಸೆಮ್ಮೆಫಹುಂ ಯಜುವಾನಾಗ ಖಬರ್ ರಸ್ಕಿಫಾನಂಗ್ ಏನಾ ದನ್ವಾಯಫಿಯವ್ ಫಹೆ ರಸ್ಕಿಫಾನು ಗರಿಯಂಗ್ ಯಜುವಾನಾ ಹಾದಿರು ಕುರೋನೆವ್ ಏಂದು ರಸ್ಕಿಫಾನು ಏನಾ ಯಾ ಸುವಾಲು ಕುರಬ್ಬ್ಯವ್ ಏ ಜುವಾನಾಯವ್ ದೆಲೋಕನು ಮೀಹುನ್ನ ಬರಸ್ಬಲಿ ಜೇಫಾವಾ ಮೀಹುನ್ನ ಕಲೆ ಸಿಹುರು ಫಸೇ ಕೊದ್ದೆ ಕಮಶಾಯ ಅದು ಮಿನೂನ ಸೆತಂಗ್ ಎತ್ತಕ್ಕಮೆ ಕಲೆ ಕೊಂಗ್ ಉಳೆ ಕಮಗ ಖಬರ್ ತಿಮನ್ ರಸ್ಕಿಫಾನ್ ಲಿಬಡ್ಡಾಗಿಂಫಿಯವ್ ಏಯ್ ತೆದೆಂಗ್ ಹೆಯವ್ ಏನಾ ದಿನ್ನಿವ್ಯವ್ ಸಾಹಿಬಾಯವ್ ಅಳುಗುಣ ಎವ್ವಸ್ ಮೀಹಗ ಬಯ್ಯ ಫಸೇ ಕುಶನ್ ನುದಮೆ ಏಕಮುಖ ಏಯ್ ಅಲ್ಲಾಹು ತಾಲಾ ಹಿಮ್ಮವಾಯ ದೆವ್ವಾ ಕಮಕ ಫಹೆ ರಸ್ಕಿಫಾನು ಏನಾ ಹಯ್ಯರು ಕುರಬ್ಬಾಯಕಿ ಬಾಯಬ್ಬಾತು ಗನಿಯಾತ ದೆವ್ವ ಮುಂಗು ಸೆಮ್ಮೆ ಫೋಂ ಇರಾಹಿಬ್ ಅಳುವರಿಯಾಗ ಖಬರ್ ರಸ್ಕಿಫಾನ ದನ್ನವಾಯಫಿಯವ್ ಫಹೆ ರಸ್ಕಿಫಾನು ಗರಿಹಿಂಗ್ ಇರಾಹಿಬ್ ಗನವನವ್ ಅದು ಏನಾ ಹಿಂಗೆ ವ್ಯವ್ ಕಲಿಯಗ ದೀನ್ ದೂಕಲ್ಯಾಶ ರಾಹಿಬ್ ಕಮ ಇಂಕಾರ ಕುರುಮ ಬುಡುಕಿ ಹೆಗ್ಗೆನೋ ಮಂಗ್ ಅಮರು ಕುರವ್ಯವ್ ಅದು ಏನಾಗ ಬುಲುಗ ಮಿದುಗಾ ಕೀಸ್ ಬಹಟ್ಟ ದೆಫಳಿಯ ಕೀಹಾಲ ದೆಫಳಿ ವಕಿಕೊಲ್ಲಿಯವ್ ಎಫೋ ರಸ್ಕಿಫಾನುಗ ಅರಿಸ್ ಮೀಹಾ ಗೆನವನವ್ ಏನಾಬಿಸ್ ಏನಾಗ ದೀನ್ ದೂಕೊಲ್ಲು ಮಂಗ್ ಅಮರು ಕುರವ್ಯವ್ ಫಹೆ ಏನಾ ಏಕಮಂಗ್ ಇಂಕಾರ ಕುರುಮಂಗ್ ಏನಾಗ ಬುಲುಗ ಮಿದುಗಾ ಬುಡುಕೀಸ್ ಬಹಟ್ಟ ದೆಫಳಿಯ ಕೀಹಾಲ ದೆಫಳಿ ವಕಿಕೊಲ್ಲಿಯವ್ ದೆಂಗ್ ಎಫೋ ಯಜುವಾನ್ ಕುಜ್ಜಾ ಗೆನವನವ್ ಏನಾಬಿಸ್ ಏನಾಗ ದೀನ್ ದೂಕೊಲ್ಲು ಮಂಗ್ ಅಮರು ಕುರವ್ಯವ್ ಫಹೆ ಏನಾ ಏಕಮಂಗ್ ಇಂಕಾರ ಕುರುಮ ರಸ್ಕಿಫಾನು ಅರಿಹು ಬೇಕಲು ಕುರಬೇಕಾ ಯಜುವಾನ ಹವಾಲು ಕುರಮಫ ಎಂಗಿವ್ಯವ್ ಮೀನಾಗ ವಾಗಂತೆ ಬಾಮಿಯುಂಗು ಸೆವೆನ್ ಫರ್ಬದೇಗ್ ಎಮ್ಮೆ ಊಹಂಗ್ ಏನಾ ಅರುವಾಶವ್ ಎಫೋ ಏನಾಗ ದೀನ್ ದೂಕೊಲ್ಲು ಮಂಗ್ ಅಂಗಾಶವ್ ಫಹೆ ಏನಾಗ ದೀನ್ ದೂಕೊಂಡು ನುಲಾಫಿ ನಮ್ಮ ಫರ್ಬದ ಮತ್ತಿಂಗ್ ಏನಾ ವಟ್ಟ ಮರಾಲಾಶವ್ ಫಹೆ ಬಾಮಿ ಹುಂಗ್ ಏನಾಗುವ ಹಂಗು ಸ್ವರ್ಬದಾಗ ಎಮ್ಮೆ ಮಚ್ಚಂಗ್ ಇರಿಯವ್ ಏಹಿಂದು ಏನಾ ಮಿಫದೇನ್ ದ್ವಾ ಕುರಿಯವ್ ಅಳುಗುವಿರ್ ರಸ್ಕಲಾಗ್ ಇಮ ರಸ್ಕಲಾಂಗ್ ಗುರುಹಿ ಹುಡುಗನ್ ನವನೇನೋ ಇಬಾಮಿ ಹುಂಗ್ ಅನುಬಾಕಮ ಮೇಳ ಸಲಾಮ ಕುರಬಾಂದೇವ್ ಫಹೆ ಏಹಿಂದು ಎಬಾಮಿ ಹುಣ್ಣಾಗಂ ಫರ್ಬದ ತೆಳಗೆಂಫಿಯವ್ ಅದು ಎಬಾಮಿ ಹುಂಗ್ ಎಮ್ಮೆ ಫರ್ಬದ ಮತಿ ವೆಟ್ಟಿಜ್ಜೇವ್ ಅದು ಯಸುವಾನ ಹಿಂಗಾಫಾ ರಸ್ಕಿಫಾನು ಗರಿಹಂಗಯವ್ ಫಹೆ ರಸ್ಕಿಫಾನು ಏನಾ ಯಾ ಸುವಾಲು ಕುರಬ್ಯವ್ ಕಲಿಯಾಯಕುಗಾದ ಎಮಿ ಹುಂಗ್ ಕುರಿ ಕಿಂಗ್ ಹೆಯ್ಯವ್ ಏನಾದನ್ ನಿವ್ಯವ್ ಅಲ್ಲಾಹು ತಾಲಾ ಎಬಾಮಿ ಹುಂಗ್ ಕಿಬಾಂಗ್ ಅಳುಗಂಡು ಸಲಾಮ ಕುರವೀಯವ್ ಫಹೆ ರಸ್ಕಿಫಾನು ಏಹಂ ಬೈಕಾಯನ ಹವಾಲು ಕುರು ಮುಫ ವೆಂಗಿವ್ಯವ್ ತೆಬಾ ಮಿಹು ಮೀನಾ ಗೋವಾಗಂಗುಸ್ ಬಡು ಬತ್ತಿ ಏಕಂ ಮೀನಾ ಲ್ಯಾಗಿಂಗ್ ಕಂಡು ಮಿದ ಗೆಂದಾಶವ್ ಫಹೆ ಏನಾಗ ದೀನ್ ದೂಕೊ ನುಲಿನಮ ಏನಾ ಕಂಡಂಗ್ ಎಲ್ಲಾ ಲಾಶವ್ ಫಹೆ ಬಾ ಮಿಹು ರಸ್ಕಿಫಾನು ಹೆಂಗೆ ಫದೆಂಗ್ ಏನಾ ಗೋವಾಗಂದಿಯವ್ ಫಹೆ ಏನಾ ಮಿಫದ ಎಂದು ಆಕುರಿಯವ್ ಅಳುಗು ವಿರ ರಸ್ಕಲಾಕ್ ಇಂಬ ರಸ್ಕಲಾಂಗ್ ರೂಹಿ ಒಡಗನ್ ನವನೇನೋ ಇಬಾಮಿ ಗುಣಬಾಕಮ ಮೇಳ ಅಸುಲಾಮ ಕುರಬ್ಬಾ ಫಾಂದೇವ್ ಏಹಿಂದು ಇಬಾಮಿ ಹುನ್ನಾಗಿ ಬತ್ತಲಿ ಬಂಡು ವಿಜ್ಜೇವ್ ಅದು ಏನಾ ಫಿಯವಾ ಎಮ್ಮೆ ಅರಗು ವಿಜ್ಜೇವ್ ಅದು ಏನಾ ಎಗ್ಗಮಂಗಾಯ್ ಸಿಂಗಾಫಾ ರಸ್ಕಿಫಾನು ಗರಿಹಂಗ್ ಅತ್ ವಿಜ್ಜೇವ್ ಫೈ ರಸ್ಕಿಫಾನು ಸುವಾಲು ಕುರಬ್ಯವ್ ಕಲಿ ಆಯ್ಕುಗಾದಿಯ ಮೀಹು ಕುರಿ ಕಿಂಗ್ ಹೆಯ್ಯವ್ ಏನಾ ದಿನ್ನವ್ಯವ್ ಅಲ್ಲಾಹು ತಾಲಾ ಇಬಾಮಿ ಕಿಬ್ಯಾಂಗ್ ಅಳ್ಗೊಂಡು ಸಲಾಮಿ ಕುರವೀಯವ್ ದೆನ್ ರಸ್ಕಿಫಾನಂಗ್ ಏನಾ ದಿನ್ನವ್ಯವ್ ಅಳ್ಗೊಂಡು ದನ್ನವಾಗುತ್ತ ಕಂಕುರಬ್ಬಾಗ ನೂನಿ ಮನಿಕ್ಫಾನಕ್ಕೆ ಅಳ್ಗೊಂಡು ಮರುಬೇನ್ ಉಲಿವೇನೇವ್ ರಸ್ಕಿಫಾನು ವಿದಾಳುವ್ಯವ್ ಏಯ್ ಕೊಂಗ್ ಗೊತ್ತಿಂಗ್ ಹೆಯ್ಯವ್ ಏನಾ ದಿನ್ನವ್ಯವ್ ಮನಿಕ್ಫಾನು ರೈತು ಹಾವ ಮೈದಾನಕ್ಕೆ ಎಕ್ಕುರಬ್ ಭಾಷೆ ಅದು ಎಫೋ ಮೀಸ್ತಕುನ್ನ ಫೆನ್ನಾನೇ ಹೆಂಗ್ ಕದುರು ರುಕೆಗೆ ಗಸ್ಗಂಡುಗ ಅಳುಗೊಂಡು ಸಲೀಬಂಗ್ ಅರುಬ್ ಭಾಷೆ ದೆಂಗ್ ಅಳುಗೊಂಡುಗ ತೀರ್ ಅಳ ಕೊತಳು ತೀರನ್ ನಂಗವ ದುನು ದಂಡಿಗ ರೂ ಮಫೋ ವಿದಾಳು ಭಾಷೆ ಜುವಾನಾಗವಿ ರಸ್ಕಲಾಂಗ್ ಕಮಗಾವ ಅಲ್ಲಾಹು ಇಸ್ಮುಫುಳಗ ಬರಕಾತು ಎಲ್ಲಮೆ ಮಿಹಂ ವಿದಾಳು ಮಫೋ ಅಳುಗೊಂಡ ದಿಮಾಲಂಗ್ ಎತೀರು ಫನುಬಾಲಾಶ ಫಹೆ ಮಿದನ್ನೆ ಗೊತ್ತ ಮನಿಕ್ಫಾನ್ ಕಂಕುರಬ್ಬಾಫಿನಮ ಅಳುಗೊಂಡು ಮರುಬಾಲಿ ವಿದಾನೇವ್ ಫಹೆ ಏನಾ ದಿನ್ನಿ ಗೊತ್ತ ರಸ್ಕಿಫಾನುಗ ಅಮೃಫುಳ ಮೀಸ್ತಕುಂಗ್ ಹಾವ ಮೈದಾನಕ್ಕೆ ಎಕ್ಕುರಬುನೇವ್ ಅದಿ ಕದುರು ರುಕೆಗೆ ಗಸ್ಗಂಡುಗ ಏನಾ ಸಲೀಬಂಗ್ ಇರುವನೇವ್ දැන් තීරු එල්ලා මේ ගසුවානාග තීරු වලා කොතලුන් තීරෙන් නගා දුනි දණ්ඩීගා රුම ජුවානාග වෙ රස්කලෑන් කම්ගාවා අල්ලාහ්ගේ ඉස්මු ෆුලුග බරකාතුන් එල්ලම මිහම් බුන තීරු එල්ලිය ෆහ එතීරු ගොස් ඒනාග දෙලලුග දෙමෙදන් නික්කුරියන් හෙරුනෙ ෆහ ඒනා ගතුන් එතීරු හෙරුන් තනුගා නික්කුරීගා හිෆට්ටාලු මාක ඒනා මරුවෙච්චේ ෆහ මිතන් දෙක තිබි මිහම් තිබි මිස්තකුන් බුනුවේ එසුවානාග වෙ රස්කලෑන්ගේ තිමමෙන් ඊමාම් වෙච්චේම ෆහ රස්කෆානු ගරිහම් මෙ ඛබරු ගෙනවනෙ අදි දෙන්නවනෙ මනික්ෆානු එකමකා බිරුෆුලුන් මුළු විකන්තකා මෙදු දන්නව මෙව හමකෂවරුන් එකම් මෙදුවරි වෙච්චේ ಮೀಸ್ತಕುಂ ಎಜುವಾನಾಗ ದೀನವದೆ ಅಲ್ಲಾಹಂ ಇಮಾಮ್ ವೆಜ್ಜವ್ವ ಫಯ ಎಂದು ರಶುಗ ಮಗುತಕಾಯ ಗೋಳ ತೆವುಗಾ ಫುಂ ಒಳಗೊಂಡು ಕೊನುಮ ರಶ್ಗೆ ಫಾನು ಅಮರು ಕುರವ್ಯ ಅದಿ ಒಳಗೊಂಡು ತೆವುಗಾ ಅಲಿಫಾನ್ ಎಂದು ಎಂಗೆ ಅದಿ ಎಂಗೆ ಎಮೀಹೆಗ್ಗೆ ಅವು ದೀನ್ ದೂಕೊ ನುಲಾಫಿಕೊಮ್ಮ ಮೀಹಕ್ಕೆ ಒಳಗೊಂಡು ತಕಂ ಎಲ್ಲಾಶ ಫಯ ಬಾಮಿ ಹುಂ ಎಫದೆ ಕಂಕುರುವ ಎಗುತುಗಾ ಕುಡ ಕುಜ್ಜ ಗೋಯಾಗಂ ಹುರಿ ಅಂಹೆನಗ ದೌರು ಅಯ ಎಹೆಂದು ಎಕುಡ ಕುಜ್ಜಾಫುಳು ಎವಳುಗೊಂಡಂ ಎಲ್ಲಾಲಾಫಾನ ಕಮಟ್ಟಕ ಕಂಬುಲೇಗ ಬಿರುವೆತಿವಿಯ ಎಹೆಂದು ಏನಾ ಮಮ್ಮಯ ಕುಡ ಕುಜ್ಜಾ ಬುಂಜ್ಯ ಎ ಲೊಬುತ್ ಮಮ್ಮಾಯ್ ಕೆತ್ತರಿ ವೆಲಬ್ವಾಶೆ ಹಮಕಶೋರು ಮಮ್ಮಾತಿಯ ಹುನ್ನವಿ ಹಗ್ಗು ಗೊತು ಗಾಯಕಂ ಕಶವರೆ وعن انس رضي الله عنه قال مر النبي صلى الله عليه وسلم بامرأة تبكي عند قبر فقال اتقي الله واصبري فقالت إليك عني فإنم لم تصب مصيبتي ولم تعرف فقيل لها إنه النبي صلى الله عليه وسلم فأتت باب النبي صلى الله عليه وسلم فلم تجد عنده بوابين فقالت لم أعرفك فقال إنما الصبر عند الصدمة الأولى متفق عليه وفي رواية لمسلم تبكي على صبي لها ماني ಮ್ಯಾಂಗ್ ಅಲ್ಲಾಹ್ ಎಕಲೇ ಗಫಾನ ರುಸುನ್ ಲೆಬ್ ಅನಸ್ ಗಫಾನ್ ಕಿಬಾಯನ್ ರಿವಾವಿಗೆಂ ವೇವ್ ಎಕಲೇ ಗಫಾನ್ ವಿದಾಳ್ ವೇವ್ ಕಬ್ರಗ್ ಕಾರಿಗ ಐಶಿಂದ ಇಂದಗನ್ ರೊಮುಂದಿ ಅಂಹೆನಗ ಗಾತ್ ಎಫಾರ್ ಕುಮಾರ್ ನಬಿಯಾ ಸಲ್ಲಾಹು ಅಲೈಹಿ ವಸಲ್ಲಂ ಉರಸ್ ಕುರಬ್ಬಾ ವಡಾಗತ್ ಎಕಮುಲೇಗ ರೋತನ್ ದೆಕ ವಡಾಗನ್ ಹದೀಸ್ ಕುರವ್ಯೇವ್ ಕಮುಲೋ ಅಲ್ಲಾಹ ಬಿರುವತಿ ವಾಷೋ ಅದು ಕಂಬುಲೋ ಕೆಕ್ಕುರಾಶೋ ಎಕಂಬುಲೇಗ ದೆನ್ನವೇವ್ ತಿಬಾ ತಿಮನ್ನಾಯ ದುರದ್ದಾಶೋ ತಿಮನ್ನಾಯ ಜೈಫಾ ಮಿವಾಫದ ಮುಸೀಬಾತ್ ತಿಬಾ ನುಜಹನೀತಾಯ್ ಏಕಂಬುಲಿಯಗೆ ಏಕಂ ಐ ಕೊಂಬೆ ಕಲಿಕ್ ಕಮೆ ನೇಂಗೆ ಫಯ ಏಕಂಬುಲಿಯಗೆ ಬುನವುನ ಏ ಮ್ಯಾನ್ ನಬಿಯಾ ಸಲ್ಲಾಹು ಅಲೈಹಿ ವಸಲ್ಲಂ ಫಯ ಏಕಂಬುಲಿಯಗೆ ಏನಾಯ ಬುನವುನ ಬಹುಗ ಮಚ್ಚ ದೆರವೆ ಮ್ಯಾನ್ ನಬಿಯಾ ಸಲ್ಲಾಹು ಅಲೈಹಿ ವಸಲ್ಲಂಗೆ ಗೆಕೊಳು ದೋಷ ದಿಯೇವ್ ಅದು ಎತಾಂಗ ಹಶಿಫಾರ ವಿರಿನ್ ತಕ್ಕೆನ್ ನೆತುಮು ಏನಾ ಹೈರಾಮ್ ವೇವ್ ಅದು ದೆನ್ನೆವೇವ್ ಅಳುಗೊಂಡ ತಿಯೇ ಕೊಂಬೆ ಕಲಿಕ್ಕ ನೇಂಗುನಿಯೇವ್ ಎಬಹಿ ಅಳುಗೊಂಡ ದೆನ್ನೆವನು ಅದಬು ಕೂಡ ಬಸ್ತಕ ಮಾಫ್ ಕುರಬಾಶ ಫಯ ಏಕಲೇ ಫಾನ್ ಹದೀಸ್ ಕುರವ್ಯೇವ್ ಅಮಕಶೋರುಂ ಕೆತ್ತರುಮುಗೆ ಸವಾಬ್ ಲಿಬುಂ ವನಿ ಮುಸೀಬಾತ್ ಮೆದುರಿ ವಾಹಿಂದು ಎಮ್ಮೆ ಕುರಿನ್ ಏಕಮ ಕೆತ್ತರುಮುಗೆ ಮುಸ್ಲಿಮ್ಗೆ ಎಹನ್ ರಿವಾಯತ್ ಗಾವನಿ ಏಕಂಬುಲೇಗ ದರಿಫುಳಕ್ ಮರುವೆಗೆಂ ಏಕಮಾರೋಂ ಇನ್ ಅಂಹೆನಿಗೆ ವಾಹಕೆ وعن نبي هريرة رضي الله عنه عن الرسول الله صلى الله عليه وسلم قال يقول الله تعالى ما لعبد المؤمنين عندي جزاء إذا قبضت صفيه من أهل الدنيا ثم احتسبه إلى الجنة رواه البخاري ಮಾನೇ ಮಾಂಗ್ ಅಲ್ಲಾಹ್ ಎಕಲೇ ಗಫಾನ ರುಸುನ್ ಲಿಬ್ ಅಬೂ ಹುರೈರತ್ ಗಫಾನ್ ಕಿಬೈನ್ ರಿವಾವಿ ಗಿಂಬೇವ್ ಎಕಲೇ ಗಫಾನ್ ವಿದಾಳ್ ವಿಯೇವ್ ಹಮ ಕಶೋರುಂ ಕುದುಸಿ ಹದೀಸ್ ಗ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ ಕುರವ್ಯೇವ್ ಮಾಂಗ್ ಅಲ್ಲಾಹ್ ವಹೀ ಕುರವ್ಯೇವ್ ತಿಮನ್ ರಸ್ಕಲಾಂಗೆ ಇಮಾಮ್ ವಾ ಮೂಮಿನ್ ಒಳಕು ದುನಿಯೇಗ ಅಹುಲು ವೆರಿಂಗ ತೆರೇನ್ ಲೋಬಿವಾ ಮಿಹಂಗು ತಿಮನ್ ರಸ್ಕಲಾಂಗ್ ಮರುಗನ್ನವಾ ಫಿಹಿಂದು ಏನಾ ಏಕಮ ಕೆತ್ತರಿ ವೆಜ್ಜೆ ನಮ ತಿಮನ್ ರಸ್ಕಲಾಂಗ್ ಹದುರತ್ ಗಾ ಏನಾ ಅಟ್ಟಕಾ ಸ್ವರ್ಗನೂಂ ಎಹೆನ್ ಜಜಾ ಎನ್ನುವೇವ್ وعن عائشة رضي الله عنها أنها سألت رسول الله صلى الله عليه وسلم عن الطاعون فأخبرها أنه كان عذابا يبعث الله تعالى على من يشاء فجعله الله تعالى رحمة للمؤمنين فليس من عبد يقف في الطاعون فيمكث في بلده صابرا محتسبا يعلم أنه لا يصيبه إلا ما كتب الله له إلا كان له مثل أجر شهيد رواه البخاري ಮಾನೇ ಮ್ಯಾಂಗ್ ಅಲ್ಲಾಹ್ ಎಕಮನಾಯ ರಸೂಲ್ ಲಿಬ್ ಆಯಿಷತ್ ಗಫಾನು ಕಿಬಾನ್ ರಿವಾವಿಗಂ ವೇವ್ ಎಕಮನಾ ವಿದಾಳ್ ವೇವ್ ತಾವುನ್ ಬಯ್ಯಾ ಮೆದುಗಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗ ಅರಿಹುನ್ ತಿಮನ್ ಕಮನಾ ಸುವಾರ್ ದೆನ್ನವೀಮ ಫೈ ಎಕಲೇ ಗಫಾನು ತಿಮನ್ ಕಮನಾಯ ವಿದಾಳ್ ವೇವ್ ಅಮಕಶರುಂ ಐ ಅಲ್ಲಾಹ್ ಗ ಅಳ್ತ ಕುಂಕುರ ಎಕಲಾಂಗ್ ಇರಾದ ಕುರುಬ ಬೈ ಗ ಮಚ್ಚ ಫನುಬ ಅದಾಬಿಕ ಫೈ ಎಕಮಕಿ ಮೂಮಿನ್ ತಹುಂಗ ಮಚ್ಚ ರಹಮತ್ ಕಮಗ ಅಲ್ಲಾಹ್ ತಾಲಾ ಲಿವ್ಯ ಫಹ ಮೂಮಿನು ಅಳಕ ತಾವುನ್ ಬಲಿಜ ಎಕಮ ಏನಾ ಕೆತ್ತರುವೆ ಏನಾಗ ವಸನುಗಾ ಗಾಯಮ ಹುರುಜ್ ನಮ ಅದು ಎಮಿಯಕ ಎಕಮ ಮೆದುರುಮ ಅಲ್ಲಾಹ್ ಮಿಂಬರು ಕುರವ್ವಾಫಾವಾ ಕಮ ಮೆನುವೆ ನುಜೇನ ಕಮ ಏನಾ ಯಗಿಂಕುಂ ಎಕಮಂ ಇಮಾಮ್ ವಾ ನಮ ಶಹೀದ್ ವಿ ಮಿಹಕ ದೆವ್ವಾ ದರುಮ ಏನಾಯ ನುಲಿಬಿ ನುದಾ ಹುಟ್ಟೆ وعن انس رضي الله عنه قال سمعت رسول الله صلى الله عليه وسلم يقول ان الله عز وجل قال اذا ابتليت عبدي بحبيبتيه فصبر عوضته منهما الجنه رواه البخاري ಮಾನೈ ಮ್ಯಾಂ ಅಲ್ಲಾಹು ಎಕಲೇಗಫಾನ ರುಸುನ್ ಲೆಬ್ ಅನಸ್ ಗಫಾನು ಕಿಬಾನ್ ರಿವಾವಿಗೆ ಎಕಲೇಗಫಾನ್ ವಿದಾಳ್ ವೇವ್ ಕುದುಸಿಯ ಹದೀಸ್ ಇಗ್ಗ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಹದೀಸ್ ಕುರವಾತಿ ತಿಮ್ಮ ಕಲೇಗಫಾನ್ ಅಡ್ವಿಸ್ ಸೇವ್ ಎಕಲೇಗಫಾನ್ ಹದೀಸ್ ಕುರವ್ಯವ್ ಹಮ ಕಶೋರು ಮ್ಯಾಂ ಅಲ್ಲಾಹು ವಹಿ ಕುರವ್ಯವ್ ತಿಮ್ಮ ರಸ್ ಕಲ್ಯಾಂಗ ಅಳಾಗ ದೆಲುಗ ಅಲಿಕನ್ ತಿಮ್ಮ ರಸ್ ಕಲ್ಯಾಂಗ ಗಿಂದಬಾಯ್ ಹಿಂದು ಏನಾ ಏಕಮ ಕೆತ್ತರಿ ವಜ್ಜನಮ ಏಕ ಬದಲುಗ ತಿಮ್ಮ ರಸ್ ಕಲ್ಯಾಂಗ ಏನಾ ಸ್ವರುಗ ದೆವ್ವಾ ಹುಶೀಮೇವ್ وعن عطاء بن أبي رباح قال قال لابن عباس رضي الله عنهما ألا أريك امرأة من أهل الجنة فقلت بلى قال هذه المرأة السوداء أتت النبي صلى الله عليه وسلم فقالت إني أسرع وإني أتكشف فادعوا الله تعالى لي قال إن شئت صبرت ولك الجنة وإن شئت دعوت الله تعالى أن يعافيك فقالت أصبر فقالت إني أتكشف فادعوا الله ألا أتكشف فدعا لها متفق عليه ما نيمان الله وكليك فان الرحمة اللي طبيبك لكم غاوة أطاعبون أبو رباح وكبين رواب جنبه يكليك فان ودار بيو مان الله ودفاك لنا رسل لبي عباس غفان ودارك لهم أبدا غفان تمنى ودار بيو تبا سورغ وانتبير أنهنك ودك وانتوه ಫಹ ತಿಮನ್ನಾ ದಿನ್ನವಿಮ ಆದೇಹ ದಕ್ಕವಾಶ ಎಕಲೆಗಫಾನ್ ವಿದಾಳುವ್ಯ ಎವನ್ ಕಳು ಅಂಹನಾ ಎಕಮನಾಗ ನಮಕೀ ಸ್ವಾಯಿರಾ ಕಮ ಎಲ್ಮರಿಂ ಲ್ಯೂವ್ಯವ್ ಮಾ ನಬಿಯಾ ಸಲ್ಲಾಹ್ ಅಲೈ ವಸಲ್ಲಮ್ ಗರ್ಹ್ಯಂಗ್ ಆಯ್ಸ್ ದಿನ್ನವ್ಯವ್ ಅಳುಗೊಂಡ ಬೆಟ್ಟೆ ಬಲಿ ಜಹೇವ್ ಅದು ಏಗ ಸೋಬಂ ಅಳುಗೊಂಡು ಬೆಟ್ಟೆ ಹಿಂದು ಬಯಫಾರ ಅಳುಗೊಂಡು ಅವರ ಕಶ್ವೇವ್ ಫಹ ಅಳುಗೊಂಡ ಮೆದುಗ ಅಲ್ಲಾಹ್ ದುವಾ ಕೊದ್ದೆಬ್ಬುಂಗ್ ಎದಮೇವ್ ಇತರು ಎಕಲೆಗಫಾನ್ ಹದೀಸ್ ಕುರಬಿಯವ್ ಕಂಬುಲೇಗೆದೇ ನಮ ಎಕಮ ಕೆತ್ತರಿ ವಾಶ ಏರು ಕಂಬುಲೇಗೆ ಸೋರುಗ ಲಿಬೆ ಹುಟ್ಟೇವ್ ಅದು ಕಂಬುಲೇಗೆದೇ ನಮ ಕಂಬುಲೇಗೆ ಶಿಫಾ ದೆಬ್ಬುಂಗ್ ಎದು ಒಡಾಗ ಅಲ್ಲಾಹ್ ದುವಾ ಕೊದ್ದೆಬ್ಬ ಹುಶೇಮೇವ್ ಕಂಬುಲೇಗ ದಿನ್ನವೇವ್ ಅಳುಗೊಂಡು ಕೆಕ್ಕುರಾನಿಯವ್ ದಿಂಗ್ ಅನಿಕ್ಕಾಯ ಕಂಬುಲೇಗ ದಿನ್ನವೇವ್ ಅಳುಗೊಂಡು ಬೆಟ್ಟೆ ಹಿಂದು ಅವರ ಕಶ್ವೇ ವಿಮಾ ಅಳುಗೊಂಡು ಅವರು ಕಶ್ವಾಗ ಮೆದುರು ವೆವೇತೋ ಅಲ್ಲಾಹ್ ದುವಾ ಕೊದ್ದೆಬ್ಬುಂಗ್ ಎದಮೇವ್ ಫಹ ಎಕಲೇಗಫಾನ್ ಎಕಮ ಎದು ಒಡಾಗ ಕಂಬುಲೇಗೆ ದುವಾ ಕೊದ್ದೆವ್ಯೇವ್ وعن نبي عبد الرحمن عبد الله بن مسعود رضي الله عنه قال كأني أنظر إلى رسول الله صلى الله عليه وسلم يحكي نبيا من الأنبياء صلوات الله وسلامه عليهم ضربه قومه فأدموه وهو يمسح الدم عن وجهه يقول اللهم اغفر لقومي فإنهم لا يعلمون متفق عليه ಮಾ ನೈ ಮ್ಯಾಂ ಅಲ್ಲಾಹ್ ವಿಕಲೇಗಫಾನ ರುಸುನ್ ಲಿವಿ ಅಬು ಅಬ್ದುಲ್ ರಹಮಾನ್ ಅಬ್ದುಲ್ಲಾಹ್ ಬುನ್ ಮಸೂದ್ ಕಿಬೇನ್ ರಿವಾವಿಗಂ ವೇವ್ ಇಕಲೇಗಫಾನ್ ವಿದಾಳು ವೇವ್ ಅಲ್ಲಾಹು ನಬಿ ಬೇಕಲಂ ಕುರ ಬೇಕಲಿಗೆ ವಾಹಕ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅಹರ್ ಮಿನ್ನ ವಿದಾಳು ದೆವಿ ಮಂಜರು ಮಿಹಾರ್ ವಿಸ್ ಲುಲಫ್ ಎನ್ನ ಕಹಲೇವ್ ಮ್ಯಾಂ ಅಲ್ಲಾಹು ಏಮೆ ಬೇಕಲುನ ಸಲವಾತ ಸಲಾಮ್ ಲವ್ವಾಶೇವ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಹದೀಸ್ ಕುರವ್ಯವ್ ಎಬಾಮಿಹು ಇಕಲೇಗಫಾನ್ ಉಂಗ ಗಾಯ ಕೊಳುಗ ತಳ ಹಶಕೊಳು ಲೇಫದ ಓರು ವಾಲಿಯೇವ್ ಅದು ಎಕಲೇಗಫಾನು ಎಕಲೇಗಫಾನುಗ ಮೂನು ಫುಳು ಲೇಫದ ಫೊಸ್ಸೋಮಂ ವಿದಾಳೋಮಂ ಗೆಂದವಿಯೇವ್ ಅಳುಗ ವಿರ ರಸ್ ಕಲಾಕ್ ಅಳುಗ ಗಾಮುಗ ಮೀಹುನ್ನ ಇಬ ರಸ್ ಕಲಾಂಗ ಆಫು ಕುರಬ್ಬಾಂದೇವ್ ಎಬಾ ಮೀಹುನ್ನ ಹಮ ನೇಗನೀಯವ್ وعن نبي سعيد وابي هريرة رضي الله عنهما عن النبي صلى الله عليه وسلم قال ما يصيب المسلم من نصب ولا وصب ولا هم ولا حزن ولا أذى ولا عم حتى الشوكة يشاكها إلا كفر الله بها من خطاياه متفق عليه ما نيمان الله وكليغفان الرسل لبي أبو سعيد والخضري ما نيمان الله وكليغفان الرسل لبي أبو هريرة غفانا ذي بيكالون غريهون روابيكم بيو إذي بيكالون بدار بيو ما النبي صلى الله عليه وسلم حديث كرب بيو إمي هكبر بلكم الدائمي تدن هدتك من هتامين اندى قلين أدي بدو هتامي كرمتي بي إكمان إينا كتر وجنما أدي إمي قدمينون غير كتن هرمون إكما كتر وينما يغسوا ما نيمان الله وإمي هكي كفافة النفس سواني مسلمكم بيو وعن ابن مسعود رضي الله عنه قال دخلت على النبي صلى الله عليه وسلم وهو يوعك فقلت يا رسول الله إنك توعك وعكا شديدا قال أجل إني أوعك كما يوعك رجلان منكم قلت ذلك أن لك أجرين قال أجل ذلك كذلك ما من مسلم يصيبه أذى شوكة فما فوقها إلا كفر الله بها سيئاته وحطت عنه ذنوبه كما تحط الشجرة ورقها متفق عليه ಮಾನೈ ಮ್ಯಾಂ ಅಲ್ಲಾಹ್ ವಿಕಲೇಗಫಾನ ರುಸುನ್ ಲಿಬಿ ಅಬ್ದುಲ್ಲಾಹ್ ಬುನ್ ಮಸೂದ್ ಕಿಬಾನ್ ರಿವಾವಿಗಂ ವೇವ್ ಎಕಲೇಗಫಾನ್ ವಿದಾಳ್ ವೇವ್ ಎಫಾರಕ್ ಮಾ ನಬಿಯಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗರಿಹತ್ ಇಮಂ ಕಲೇಗಫಾನ್ ವಡಾಗತಿಮೇವ್ ಏರು ಕಲೇಗಫಾನ್ ವನಿ ವರಗದೇ ಹುಂಫುಳು ಐಸ್ ವೇವ್ ಫಹಿತಿಮನ್ನಾ ದಿನ್ನವೇ ಅಲ್ಲಾಹು ರಸೂಲ ಕಲೇಗಫಾನು ತಿಯವನೀ ವರ ಗದೇ ಹುಂಫುಳು ಐಸ್ಫಾನು ಅಂತೋ ಹದೀಸ್ ಕುರವ್ಯವ್ ಆದೇಹೆವ್ ತಿಮನ್ ಕಲೇಗಫಾನು ಹುಂಫುಳು ಅನ್ನನಿ ತಿಯ ಬೇಕಲುಂಗ್ ತಿರೇನ್ ದೆಬೇಕಲು ಹುಂಫುಳು ಅನ್ನಹಾ ಗದೇಶವ್ ಇಬುನ್ ಮಸೂದ್ ಗಫಾನು ವಿದಾಳುವೆವ್ ತಿಮನ್ನಾ ದಿನ್ನವೇ ಏಯ್ ಕಲೇಗಫಾನ ದೆದರು ಮಲಿ ಬಡಾಗನ್ನವಾನೀ ತೋ ಹದೀಸ್ ಕುರವ್ಯವ್ ಆದೇಹೆವ್ ಏಯ್ ಎಹೆಂಗ್ ಒಕ್ಕಮಿಕೆವ್ ಎಮಿ ಎಕಂ ಉದಗುಲೆ ಕುರುಮತಿವಾ ಹಿಂದು ಎಕಮಂ ಏನಾ ಕೆತ್ತಿರಿ ವೆಜ್ಜನಮ ಏಯ್ ಗಯ ಕಟ್ಟೆಂಗ್ ಹೆರುನ್ ನೋತ ಏಬ್ಬುರ ಬೊಡು ಕಮಿಕ್ ಕಮುಗಾವಿ ನಮಸ್ ಎಮಿಹೆಗೆ ಕುದಿಫಾಫ್ ತೌಗ ಕಫ್ಫಾರಾಯ ಕಮುಗಾಮಾಂಗ್ ಅಲ್ಲಾಹು ಎಕನ್ ಲವ್ವಾ ಗಹೆಗ್ಗೆ ಹಿಕ್ಕಿ ಫತ್ತ ಫಯಬ್ಯಾಗನ್ ದಾ ಫದೆಂಗ್ ಎಮಿಹೆಗೆ ಕುದಿಫಾಫತಕುಂ ಎಕಲ್ಯಾಂಗ್ ಏನಾ ಸಬಲಾಮೆ ಕುರವ್ವಾ ಹುಟ್ಟೆ ವಾನ್ ನಬಿ ಹುರೈರತ ರಲಿಯಲ್ಲಾಹು ಅನ್ಹು ಕಾಲ ಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಮನ್ ಯುರಿದಿಲ್ಲಾಹು ಬಿಹಿ ಖೈರನ್ ಯುಸಿಬು ಮಿನ್ಹು ರವಾಹುಲ್ ಬುಖಾರಿಯು ಮಾನೈ ಮ್ಯಾಂಗ್ ಅಲ್ಲಾಹು ಎಕಲೇ ಗಫಾನ ರುಸುನ್ ಲೆವ್ಯ ಅಬು ಹುರೈರತ್ ಗಫಾನು ಗಿ ಮ್ಯಾನ್ ರಿವಾವಿಗೆ ವೇವ್ ಎಕಲೇ ಗಫಾನು ವಿದಾಳು ವ್ಯವ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಹದೀಸ್ ಕುರವ್ಯವ್ ಮ್ಯಾಂಗ್ ಅಲ್ಲಾಹು ಎಮಿಯಕಂ ಹೇಗುಂ ಇರಾದು ಕುರವ್ವಾಫಿ ಮಿಹಕ ಮುಸೀಬಾ ಮೆದುರಿ ಕುರವ್ವಾ ಹುಟ್ಟೆವ್ ನೋಟ್ ಎಮಿಹೆಕಂ ಎಕಿಕಾಲ ಹಿತಾಮತಕ ಮುಸೀಬಾತ ಕುರಿಮ ತುಮಕಿ ಎಕಮಾ ಕಂಬುಡುವೆ ಮಾಯುಸ್ವಾಂಬಿ ಕಮೆನ್ನೂನೆವ್ ಎಹನಿ ಏಯ್ ಎಮಿಹೆಕುದಕ ಅಲ್ಲಾಹು ರುಸ್ವಾವಡಿಗೆ ಮುಮ್ಗ ಅಲಾಮಾತಿಕೆವ್ ಎಫದ ಕಂಕಮಂ ಎಮಿಹೆ ಕುರುಹಿ ಅಲ್ಲಾಹುಗೆ ಮಿಂವರ್ಫುಳ ತಸ್ಲೀಮುಕು ಕೆತ್ತಿರು ಉಮಕಿ ದುನಿಯಾಗ ಆಖರತುಗ ಏನಾಗ ದರಜ ಮತಿರುಗಿನ ದಾನಿ ಕಮಿಕೆವ್ ಹಗೀಗತುಗ ಎಮ್ಮೆ ಬುಡಿದ ಮುಸೀಬಾತ್ ತಕ ದತಿ ಉಂದಗೂತ ಕುರಿಮತು ಎವಡಾಗತಿ ಎಬಯ ಕುದಕ ಅಲ್ಲಾಹು ಎಮ್ಮೆ ಲೋಬಿ ಒಡಿಗೆಂವಾ ನಬಿ ಬೇಕಲುನ್ನಶೆವ್ ವೀರು ಮುಸ್ಲಿಮಕ ದುನಿಯೇಗ ಮೆದುರು ಕುರವ್ವಾ ಮುಸೀಬಾತ್ ತಕ ಹಿತಾಮತಕಿ ಏಕಂಕಮಂ ಏನಾ ಕೆತ್ತಿರಿ ವಜ್ರಮ ಏನಾಟ್ಟಕ ಮೆದುರು ಕುರವಿ ಬೊಡುವಿಗಂವಾ ಹೆವಕಮ ಕಮುಗ ನೂನಿ ಏಕನ್ ನುವಾ ಹುಟ್ಟ ಮುತ್ತರಜಿಂ وعن انس رضي الله عنه قال قال رسول الله صلى الله عليه وسلم لا يتمنين احدكم الموت لضر اصابه فان كان لا بد فاعلا فليقل اللهم احيني ما كانت الحياه خيرا لي وتوفني اذا كانت الوفاه خيرا لي متفق عليه ما نيم الله وكله غفان الرسول لبي انس غفان كبان رواه كم وكله غفان ودال رسول الله صلى الله عليه وسلم حديث كروي اميهك كرمتوي اندغول ಹುರೆ ಎವ್ವೆಸ್ ಮಿಯಕು ಮರುಮನ್ ನೇದೇ ಹುಷ್ಕಮೇವ್ ಫಹೆ ಕೊಮ್ ಮೆಹೆನ್ ಎಕಮಂ ಎದೆ ಮೀಹಾವೆಸ್ ಮಿಫದೇಂ ಬುನಾ ಹುಷ್ಕಮೇವ್ ಅಳುಗ ಬರಿ ರಸ್ಕಲಾಕ್ ಮೇಳಾ ದುನಿಯೇಗಾ ಹುರ್ಮಕಿ ಮೇಳಾ ಅಟ್ಟಕ ಹೆವಕಮೆ ಕಮ್ಗಾ ವಾ ಹಿಂದಕು ಮೇಳಾದಿರು ದುನಿಯೇಗಾ ಲೆಹಟ್ಟವಾ ಫಾಂದೇವ್ ಅದು ಮೇಳಾ ಮರು ಉಮಕಿ ಮೇಳಾ ಅಟ್ಟಕ ರಂಗಳು ಗೊ ಕಮ್ಗಾ ವಾ ಹಿಂದು ಮೇಳಾ ಮರು ಗನ್ನವಾ ಫಾಂದೇವ್ وعن نبي عبد الله خباب بن الأرة رضي الله عنه قال شكونا إلى رسول الله صلى الله عليه وسلم وهو متوسد بردة له في ظل الكعبة فقلنا ألا تستنصر لنا ألا تدعو لنا فقال قد كان من قبلكم يؤخذ الرجل فيحفر له في الأرض فيجعل فيها ثم يوتى بالمنشار فيوضع على رأسي فيجعل نصفين ويمشط بأمشاط الحديد ما دون لحمه وعظمه ما يصده ذلك عن دينه والله ليتمن الله هذا الأمر حتى يسير الراكب من صنعاء إلى حضر موت لا يخاف إلا الله والذئب على عنمه ولكنكم تستعجلون ರವಾಹು ಉಲ್ ಬುಖಾರಿ ಮಾನಿ ಮಾಂಗ್ ಅಲ್ಲಾಹು ಎಕಲೇ ಗಫಾನ ರುಸುಲ್ ಲೆವೆ ಅಬು ಅಬ್ದುಲ್ಲಾಹಿ ಖಬ್ಬಾಬ್ ಬುನು ಅರ್ರತ್ಗೆ ಕಿಬೇನ್ ರಿವಾವಿಗೆ ವೇವ್ ಎಕಲೇ ಗಫಾನ್ ವಿದಾಳು ವ್ಯವ್ ಮಕ್ಕಾಗ ಮುಶ್ರಿಗುಂಗ್ ಉಂದಗೂತಂ ಇಂತಿಹಾದ್ಯಮುನ್ ತಿಮಮ್ಮೆನ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಿಹುಗಾ ಶಕುವಾ ದನ್ನೇ ಮೇವ್ ಎವಗು ತೆಕಲೇ ಗಫಾನು ಇನ್ನವಿ ರಿದಾ ಕುಳ ತಿರುಕುರವ್ಯಾಗೆಂಗ್ ಕಾಬತುಲ್ಲಾಹಿ ಗಫುಲ್ಗೆ ಹಿಯಲು ಗ್ಯಾವ್ ತಿಮಮ್ಮೆನ್ ದನ್ನೇ ಮೇವ್ ಅಳುಗುಣ ಮೆನ್ನ ನಸರು ದೆವ್ವಮ ಕಲೇಗಫಾನು ಎದುವಡ ನುಗನ್ನವನು ತೋಯವ್ ಅಳುಗುಣ ಮೆನ್ನಟ್ಟಕ ಕಲೇಗಫಾನು ದುವಾಕು ನುದೆವ್ವಾನು ತೋಯವ್ ಫಹ ಕಲೇಗಫಾನ್ ಹದೀಸ್ ಕುರವ್ಯವ್ ತೇಬಾ ಮಿಹುಂ ಕುರೀಗ ಉಮ್ಮತ್ತುಗ ಮೀಹುಂ ಕುರ ಇಮಾಮಿ ನಿಖಮತಿ ಮೀಹುನ್ನ ಅನಿಯಾದಿನ ಮಟ್ಟಕ ಎಬಾ ಮಿಹುಂ ಹಿಫಾ ಹಯ್ಯರುಕೋ ಬಿಮ್ಮತಿಗ ಫುಂಕೊ ಬಳುಕೊನೆ ಎವಳು ತಿರೇಗ ಏನಾ ಭೆಟ್ಮಫೋವ್ ಬೊಡು ಕೀಹುಂ ಏನಾಗ ಬೊಲು ಮೆದುಂ ಕೀಹಾಲ ದೆಫಳು ಕೊಲ್ಲವೇವ್ ಅದಿ ಅನಿಬ್ಬೆಗ್ ಬೊಲ ಗಾಯಗ ಇತ ಮಿತಾಂಗ ದಗಂಡು ಫುನಲು ಫುನಾ ಅಳುವ ಏನಾಗ ಗಾಯಗ ಕಟ್ಟ ಮಸ್ತ ಬಗಿಕುರವೇವ್ ನಮವಿಸೈ ಎಬಾ ಮಿಹುಂಗ ದೀನು ಎಬಾಮಿಹುಂ ಫಿರುಕಾಗನವೇನೆ ಕಮೆ ಕಮುಗಾನುವೇವ್ ಅಲ್ಲಾಹು ಗಂದೆವ್ವಾ ವಿದಾಳುವೇವ್ ಅಲ್ಲಾಹು ಮಿದೀಂ ಫುರಿಯಂ ಕುರವ್ವಾ ಮೀಸ್ತುಂಗ ಮೆದುಗಾ ಮಿದೀಂ ಫತುರು ಬವಾ ಹುಟ್ಟೆವ್ ಏಯ್ ಮೀಹಕು ಯಮನು ಕರಾಗ ಸನ್ನಾ ಇಂಗ್ ಹದರು ಮೌತಂ ಎಕನಿ ದತುರು ಕೊಫ್ವಾ ದಾಹಿಂದು ಅಲ್ಲಾಹು ನೂಂ ಎಹೆನ್ ಎವ್ವೆ ಸ್ವರಾತಕ ಬಿರನ್ನೆತಿ ಅಮಾಂ ಕಮಾಯಕು ದಿಯುಮದ್ ದಾಂದಿನೇವ್ ಅದು ಏನಾಗ ಬಕರಿತ ಮಿನಿಕಾ ಕುತ್ತಾ ಗೆಂಗುಸ್ವಾನಿ ಕಮಟ್ಟಕಾವಿಸ್ ಬಿರನ್ ನೋನ್ನ ಹುಟ್ಟೆವ್ ಎಹೆನ್ ನಮವಿಸ್ ತೇಬಾ ಮೀಹುಂ ಹಿಂಗ್ ಅವಸ್ವನೀಯವ್ وفي رواية وهو متوسد بردة وقد لقينا من المشركين شدة أدي بخاري جهن رواية الجاواني إترو إكلي أغفانو إنبي ردا كل تركرباكين كمشا تما من مشركون ودقوتك بردوكين إهن دي النبي كمشا وعن ابن مسعود رضي الله عنه قال لما كان يوم حنين آثر رسول الله صلى الله عليه وسلم ناسا في القسمة فأعطى الأقراب نحا بسمية من الإبل وأعطى عيينة بن حصن مثل ذلك وأعطى ناسا من أشراف العرب وآثرهم يومئذ في القسمة فقال رجل والله إن هذه قسمة ما عدل فيها وما أريد فيها وجه الله فقلت والله لأخبرن رسول الله صلى الله عليه وسلم فأتيته فأخبرته بما قال فتعير وجهه حتى كان كالصرف ثم قال فمن يعدل إذ لم يعدل الله ورسوله ثم قال يرحم الله موسى قد أوذي بأكثر من هذا فصبر فقلت لا جرم لا أرفع إليه بعدها حديثا متفق عليه മാനയ മാങ് അല്ലാഹ് ഇക്കലേഖാൻ റുസുൻ ലബി അബ്ദുല്ലാഹി ഇബ്നു മസ്ഊദ് ഗകിബാൻ റിവാവിഗം വേ ഇക്കലേഖാൻ വിദാളുവേ ഹുനൈൻ ഹംഗറാമാഗ ദോഹുഗ അനീമ മുദ ബസ്സുമുഗ റസൂലുള്ളാഹി സ്വല്ലല്ലാഹു അലൈഹി വസല്ലം ബൈ മീഹുന്നൻ അനി ബൈ കബുറ ഇസ്കൻ ദെവ്യേ ഫഹയ അൽ അഖറബുനു ഹാബിസക് സതേക ജമലു ദെവ്യേ അദിഹമ ഇഹാവറ ഉയൈനതുബുൻ ഹിസ്ന ബസ് ദെവ്യേ അദി അറബിംഗ ബഡുൻ കുറ എതക മീഹുന്ന ദെവ്യേ എദോ അനീമ മുദ ബസ്സുമുഗ എമീസ് മീഹുന്നൻ എഹം മീഹുന്ന ബുറ ഇതുര ദെവ്യേ മികമ ഹിംഗമ നുചേഗ മീഹക ബുൻ ഹമക ഷോറും ഇബസ്സുമകി ഇൻസാഫും ഇക്കിബാവഗം വ ബസ്സുമക അദി എ അല്ലാഹുഗ വജ്ഹു ബുളട്ടക കുറുന കമ ബസ്നൂന അബ്ദുല്ലാഹ് ഇബ്നു മസ്ഊദ് ഗഫാൻ വിദാളുവ തിമന്നാ ബുനീമ അല്ലാഹുഗ ദവ്വാ വിദാളുവമ തിമന്ത് തിയവാഹക റസൂലുള്ളാഹി സ്വല്ലല്ലാഹു അലൈഹി വസല്ലം ഗർഹുഗാ ദന്നവാ ഹുശീമ ഫഹി തിമന്നാ ഇകലേ ഗഫാനു ഗരിഹ വഡാഗൻ എമിഹ കൊബു വിവാഹക ദന്നവീമ വിവാഹക അടുഫുൾ ഇവഡാഗ തും ഇകലേ ഗഫാൻ മൂനു ഫുൾ കുലകൾ ബദൽ വെഗൻ ദിയ മൂനു ഫുൾ റൈവ് വെഗൻ ദിയ എഫ് ഓ ഹദീസ് കുറവിയ അല്ലാഹ ഇകലാംഗ റസൂല ഇൻസാഫും കമൻ നുകുറവാനമ ദെൻ ഇൻസാഫും കൻകുറാനി ഫൈകാ കൊയ്യ എഫ് ഓ ഹദീസ് കുറവിയ മൈ അല്ലാഹ മൂസാ ഗഫാൻ റഹ്മ ലവ്വാഷിയ എക്കലേ ഗഫാൻ മിയബുര അതിമാബട ദുത്തുറാ കുറവന് എക്കമുഖ എക്കലേ ഗഫാൻ കെത്രെ വടാകത്ത് അബ്ദുല്ലാഹിബുൻ മസൂദ് വിദാളുവ തിമന്നാ അമില്ലഫുൾ നഫ്സ വിദാളുവമ ഷക്കിന്നത്ത് കങ്ങൊത്ത കിയ എഹനസ് മീ ഗഫഹും മീഹുൻ ദക്കാ മിബാവത്ത് ഗവാഹക്കെ തിമന്നാ എക്കലേ ഗഫാനു ഗർഹ്യ കുനുദന്നവാ ഹുഷീമ എബഹി മുഷ്രിക്കുന്ന ജാഹിലും ദക്കാ മിഫദ നെഗ്ഗാനി വാഹക്കെ ഇതുരു എക്കലേ ഗഫാൻ ദെരഫുൾവാനെഗും മെതിരു ഉമട്ടക എഫദ വാഹക ദന്നവാ മിഹു കമുഗാ തിമന്നാനു വാ ഹുഷീമ നോട്ട് ഹുനൈൻ ഹംഗറാമാഗ ദോ മുസ്ലിമുന്ന വരഗിന മുദ അനീമ ഗൊത്തുകാലിബുന് ഏകത്തിരൻ സൗവിസാസ് ജമലായ് സാഴിസാസ് ബക്കർ ഹിമനേവ് റസൂലുല്ലാഹി സ്വല്ലല്ലാഹു അലൈഹി വസല്ലം അനീമ മുദ ബെസ്സ് ഗൊത്താമത് ഹിംഗമനുജഹിഗിങ് ഇവാഹക ദിക്കി മുനാഫിഖും കുറ ഭയം മുനാഫിഖുന് റസൂലുല്ലാഹി സ്വല്ലല്ലാഹു അലൈഹി വസല്ലം നിസ്ബക്കും ഇഫദ നേഗ്ഗാനി ഇവാഹക ദിക്കിക്കമ മി ഹദീസ് ഗാ ഐസ്ബായവാ മിഹകി മുതൈബുബുന് ഖുഷൈറു നമക കിയുന് മിഹക ഏ മദീനാഗ മുനാഫിഖും ഗ തരേംവാ മിഹക അഷ്റ മുഹമ്മദ് അലി അസ്വാബൂനി ഗ ഷർഹൈൻ സഫാതിരി ശശകുൻ നഗാഫ മുതർജിം وعن أنس رضي الله عنه قال قال رسول الله صلى الله عليه وسلم إذا أراد الله بعبده خيرا عجل له العقوبة في الدنيا وإذا أراد الله بعبده الشر أمسك عنه بذنبه حتى يوافي به يوم القيامة وقال النبي صلى الله عليه وسلم إن عظم الجزاء مع عظم البلاء وإن الله تعالى إذا حب قوما ابتلاهم فمن رضي فله الرضا ومن سخط فله السخط رواه الترمذي وقال حديث حسن معني ما ان الله وكله غفان الرسول لبانس غفان كبان رواويكم و يكله غفان ودالوي رسول الله صلى الله عليه وسلم حديث كربي ما ان الله وكلان غلكن انا عمل توك رنگل كما هو هيغن اراد كربا هند انا كفوا فافتو عقوبه الدنيا اميهك لبينكم منور كربا ابي اميهك مصيباتك اندغوت مدور كربا ايك سوبون انا ഏകം കമ കെത്തരി വെജ്ജനമ ഏനാഗ ഫാഫതോ കഫാര ഏകംഗ ഏകംഗ ലബ്വേ അദിമാംഗല്ലാഹു വകലാംഗ അളക ഏനാ കാമൽതോ നുബാ കമാഹുര നുബാഗും ഇരാദ കുറവാ ഹിന്ദു ഏനാ കഫാവ ഫാഫതോ ഉഖൂബ ദുനിയഗ ഏനാ നുലിബ ഫസ്കുറവേ ഏയ് ഖിയാമത് ദോഹും ഏകം കമഗ ഉഖൂബാ ഏനാ ഫുർഹിം കുറബ മട്ടകേ അദിയുസ്മാൻ നബിയ സല്ലല്ലാഹു അലൈഹി വസല്ലം ഹദീസ് കുറവിയ ഹമകഷോറും മുസീബത്ത ബൊടുവി വരക ഏ കെത്തരുമുൻ ലിബേ സവാബായ ധർമ്മ ബൊടുവാഹുട്ട അദിമാംഗല്ലാഹു സുബ്ഹാനഹു വതആല ബയകുമുൻ ലോബെ ഒടുകം വാഹിന്ദു എബയക്കം മുസീബാത്ത കുരുമത് കുറവേ ഫഹ എബയക്കു എക്കമ കെത്തരിവ രുഹിജനമ എബയക്കം അല്ലാഹു റുസവാഹുട്ട് അത് എക്കമ എബയക്കു കെത്തരുവ നുറുഹും വെജ്ജനമ എബയക്കം അല്ലാഹു റുഹിവടുകൻ നുവാഹുട്ട് وعن أنس رضي الله عنه قال كان ابن لأبي طلحة رضي الله عنه يشتكي فخرج أبو طلحة فقبض الصبي فلما رجع أبو طلحة قال ما فعل بني قالت أم سليم وهي أم الصبي وهو أسكن ما كان فقربت إليه العشاء فتعشى ثم أصاب منها فلما فرع قالت وار الصبي فلما أصبح أبو طلحة أتى رسول الله صلى الله عليه وسلم فأخبره فقال أعرستم الليلة قال نعم قال اللهم بارك لهما فولدت غلاما فقال لي أبو طلحة احمله حتى تؤتي به النبي صلى الله عليه وسلم وبعث معه بتمرات فقال أمعه شيء قال نعم تمرات فأخذها النبي صلى الله عليه وسلم فمضعها ثم أخذها من فيه فجعلها في في الصبي ثم حنكه وسماه عبد الله متفق عليه. മാനയിമാങ് അള്ളാഹു എക്കൽ എഗഫാന റുസുൻ ലിബാനസ് ഗഫാനുങ്ക കിബാൻ റിവാവികം വേവ് എക്കൽ എഗഫാന വിദാളുവേവ് തിമങ്ക് ദൊമ്പപ്പാമായങ് അള്ളാഹു എക്കൽ എഗഫാന റുസുൻ ലിബ് അബൂ തൽഹാഗ് ദരിക്കലക്കു ആലാസ് കം ഫുളിഗ്ഗാവിയോ ഫഹ അബൂ തൽഹാ ബേർ വടായകം വനിക്കോ എതരിക്കലും അവഹാർവിയോ ഫഹ അബൂ തൽഹാ ബേറും ഗെ വടായകം എസ്സവിയോ തിമങ്ക് ദരഫുൾഗ ഹാലുക്കീനെ ഹെയ്യോ അനസ് ഗഫാന വിദാളുവേവ് തിമങ്ക് വെസ് മമ്മ അതി എക്കോയ് ഫുളുഗ വെസ് മമ്മ ഉമ്മു സുലൈമു ദെന്നവിയേവ് ഏനാവനി കുറിയപുര ഹെ ഹാലുഗ് മിഹം വിതാളുമഫോ രേഗണ്ടുക ഫറിക്കോൾ എക്കലേഖാനും ഗർഹ്യാ ഗനസ്തവ്യോ ഫൈ എക്കലേഖാൻ ഫറി കുളുവാനി വടായകത്തുമഫോ എക്കമനാ ആ എദ്ദാനു കുറവ്യോ എക്കമും അവധി വടായകത്തുമു എക്കമനാദന്നവ്യോ ദരിഫുൾ വളുലവ്വം ഉളുവാഷയോ ഫൈ ഫതിസ്സുമും അബൂ തൽഹ വടായകൻ റസൂലുല്ലാഹി സ്വല്ലല്ലാഹു അലൈഹി വസല്ലം അറിയുക എക്കം ഹിഗാദിയ കുത്തു ഗവാഹക ദന്നവ്യേവ് എഹിന്ദു എക്കലേഖാൻ ഹദീസ് കുറവ്യോ രേഖാത്തിയ ദിക്കമലും എദ്ദാൻ കുറവ്യമുത്തോ എക്കലേഖാൻ ദന്നവ്യോ ആദേഹവ് ഫൈ ഇതൊരു എക്കലേഖാൻ ഇതുക്കമതുന്ന ഹെദ്വാ കുറവ ഹദീസ് കുട കദുർ കൊള ബഹുട്ടെ ഫഹമാൻ നബിയ സല്ലല്ലാഹു അലൈഹി വസല്ലം എഖദുർ കൊള നംഗവ എഖലെഗഫാനുങ്ങ അംഗഫുള ലവ്വ എഹപ്പവ ഹിമു കുറബു മഫൗ എഖലെഗഫാനുങ്ങ അംഗഫുളുങ്ങ ഏതി കൊള നെർവ്വ എക്കോയ ഫുളുഗ അംഗ ലവ്യ അതി എയിൻ എക്കോയ ഫുളുഗ തഹ്നീഖ് കുറവ്യ അതി എനായൻ അബ്ദുല്ലാഹിയ വിദാളുവ നന്ദവ്യ വഫി റിവായത്തിൻ ലിൽ ബുഖാരി ഖാല ഇബ്നു ഉയൈനത് فقال رجل من الأنصار فرأيت 9 أولاد كلهم قد قرأوا القرآن يعني من أولاد عبد الله المولود هذا بخاري جهن رواية قابة من حديث قرابي كم قابة سفيان ابن عيان ودالوية أنصارهم قرب بيكالوك إبهي عباية ابن رفاعة ودالوية ബിബുന അബ്ദുല്ലാഹ് ബേഫുളും കുറ നുവ ഫ്രീഹം ബേഫുളും തിമന്ന ദേക്കലവ്യമേവ് എയിൻ കെമ്മ ബേഫുളക്കി കീരിത് കുറുവാൻ ഹിപ്പുളും ദിനവടാകന്നവ അയൽമുറിയക്കവ് وفي رواية لمسلم مات ابن لأبي طلحة من أم سليم فقالت لأهلها لا تحدثوا أبا طلحة بابني حتى أكون أنا أحدث فجاء فقربت إليه عشاء فأكل وشرب ثم تصنعت له أحسن ما كانت تصنع قبل ذلك فأوقع بها فلما أرأت أنه قد شبع وأصاب منها قالت يا أبا طلحة أرأيت لو أن قوما غاروا غاريتهم أهل بيت فطلبوا غاريتهم ألهم أم يمنعوهم قال لا فقالت فاحتسب ابنك قال فعذب ثم قال تركتني حتى إذا طلقت ثم أخبرتني بابني فانطلق حتى أتى رسول الله صلى الله عليه وسلم فأخبره بما كان فقال رسول الله صلى الله عليه وسلم بارك الله لكما في ليلتكما قال فحملت قال وكان رسول الله صلى الله عليه وسلم في سفر وهي معه وكان رسول الله صلى الله عليه وسلم إذا أتى المدينة من سفر لا يطرقها طروقا فدنوا من المدينة فضربها المخاص فاختبس عليها أبو طلحة وانطلق رسول الله صلى الله عليه وسلم قال يقول أبو طلحة إنك لتعلم يا ربي أنه يعجبني أن نخرج مع رسول الله صلى الله عليه وسلم إذا خرج وادخل معه إذا دخل وقد احتبست بما ترى تقول أم سليم يا أبا طلحة ما أجد الذي كنت أجد انطلق فانطلقنا وضربها المخاض حين قدم فولدت غلاما فقالت لي أمي يا أنس لا يرضعه أحد حتى تغدو بي على رسول الله صلى الله عليه وسلم فلما أصبح احتملته فانطلقت به إلى رسول الله صلى الله عليه وسلم وذكر تمام الحديث أدي مسلم جهن رواية قابل أنس قفان وداعو ഉമ്മു സുലൈമുഗ ബണഫുളും അബു തൽഹ ലിബഡാഗം ഫവ ഫിർഹിം ബേഫുള കവഹാർവിയ ഫഹ എകമന എബഹി ഉമ്മു സുലൈമ എകമനാഗ ദരികലും അവഹാർവിയ കം ഇഫവ എകമനാഗ ഗാ മിഹുന്ന വിദാൾവിയ തേബാ മിഹുൻ അബു തൽഹ എനാഗ ദരികലും അവഹാർവിയ കം നുവങ്കാഷ എവഹ കെകലിഗഫാന ദന്നവാനി തിമന്നായ ഫ എകലിഗഫാന ഗേ ബഡാഗതും എകമന രേഗണ്ടുക ഫരിക്കുളു എകലിഗഫാന അർഹ ഗനസ് ദെവ്യ എകലിഗഫാന ഫരിക്കുളു ബാ ഫെംഫുദു ഹിപ്പവ നിമ വഡാഗൻ ഇര എകമന ഹുന്നവി ഫിർകലു നട്ടക എമ്മ ഫുരിഹമ സീനത്രെ വഡാഗന്നവ എയി ഏഗ കുരിഗാവ സെകമന സീനത്രെ വഡാഗന്നവ ഫദന്നെ ഫ എകലിഗഫാന എകമനയ എദ്ദാന കുരവ്യ ഫ എകമന എകലിഗഫാന ഹിപ്പുൾ ഹമജേ വഡാഗൻ എകമനഗ കിബാ ഫുരിഹമ ലദ്ദതുലി വഡാഗൻ ഫികൻ കഷോറ വഡാഗതും എകമന ദന്നവ എ അബൂ തൽഹായവ വിദാളു ബല്ലവാഷ ബയകുമിഹു എബാമിഹു ഗെച്ചൻ അമാനാത ഗുതുഗ ബലഹട്ടായതിനുമ ഗേഗ അഹുൽ വരിന്ന ഹവാലു കൊഫ വനികോ എബാമിഹു ഐ സെഗേഗ അഹുൽ رسول الله صلى الله عليه وسلم غريها وداگين اكن هنگاديگو اكلي غفانا دنويو فاي رسول الله صلى الله عليه وسلم حديث كوربيو مان الله تيدكم لونگ ريگندوگا ابهي ريگا تيدكم لون ادان كوربومگا بركا لواشيو انس غفان ودالويو فاي كمنا علاس وينويو انس غفان ودالويو رسول الله صلى الله عليه وسلم دترکنكم وداگت اكمنا ويس اكمنا فيركلون ابو طلحه ايكو اتركلي غفانو غرهوگانكم وداگت فاي رسول الله صلى الله عليه وسلم دترکون امري مدينه وداگن واهندو ريگندگا رش وداين نوگنو ഫയകലിഗഫാന മദീനായ കാര്യ വടാഗൻ ഹിന്ദു എകമനാഗ ബണ്ടുഫുളുഗ റിസ്സവാം ഫിട്ടിയ എകമാഹു അബൂ തൽഹ എകമനാഗ അർഹുഗാമഡു കുർബാൻജെ വടാഗത്തെ അതി റസൂലുല്ലാഹി സല്ലല്ലാഹു അലൈഹി വസല്ലം ലസ്നു കുർബാ വടാഗത്തിയ അനസ് ഗഫാന വിദാളുവ അബൂ തൽഹ വിദാളുവ അളുഗ വിറസ് കലാക്ക റസൂലുല്ലാഹി സല്ലല്ലാഹു അലൈഹി വസല്ലം ദത്രുക് വടാഗന്ന വയറു എകലിഗഫാനു ഗർഹുഗാ ദ്യുമഷായ് എകലിഗഫാനു എംബ്രു വടാഗന്ന വയറു എകലിഗഫാനു ഗർഹുഗാ എംബ്രു യൗമൻ അളാ ലോബ് കുറാം ഇമുറി ബറസ് കലാങ് ദിനോട് ഗന്നവാനു നമ വിസ് മിഫാർ മിയളാ മിവനി എബറകാ തരികമ മഹ്റൂമ ഫ വിവാഹ കസ്വ ഉമ്മു സുലൈം വിദാളുവ എ അബൂ തൽഹായ് കുറിങ് അളുകൊണ്ടുക ബണ്ടുകാ റിസ് വറക്കം മിഹാറക്കു നുറിസ്സവേ വീമ കലിഗഫാൻ വടാഗന്ന വാഷേവ് അനസ് ഗഫാൻ വിദാളുവ തിമമ്മെൻ എമ്മെൻ ദത്തുർ ഫഷായകം ഫീമേവ് അതി റസൂലുല്ലാഹി സല്ലല്ലാഹു അലൈഹി വസല്ലമ ബദ്ദലുക എകലിഗഫാൻ ഗരിഹുഗ എന്ത് കമലും വിസ് മദീന വടാഗൻ ഹിന്ദു എകമനാഗ ബണ്ടുഫുളുഗ റിസ്സാം ഫഡ്രാഫിയേവ് അതി എകമനാ ഫിർഹിം ബേഫുളക്കാഗൻ റക്കാവിയേവ് ഫഹ തിമന്നായ തിമങ്ങ മമ്മ വിദാളുവ ദരിഫുള അനസ്സേവ് ദരിഫുളു കൊക്കോഗവാഗൻ റസൂലുല്ലാഹി സല്ലല്ലാഹു അലൈഹി വസല്ലമ ഗരിഹ ദ്യുമുഗ കുറീഗ എകോയൻ എവ്വസ് മിയഗ കിർദീഗൻ നുവാനേവ് അനസ് ഗഫാൻ വിദാളുവ ഫൈ ഫതിസ്തുമുൻ തിമന്നായ കുജ്ജാഫുൾ ഉറാലാഗൻ റസൂലുല്ലാഹി സല്ലല്ലാഹു അലൈഹി വസല്ലമ ഗരിഹ ഹിഗ ജയമ ദെൻ കുറി ഹദീസ് ഗാവസ് ബയാം വിഫാവ ഫദെൻ എഹം വാഗത ഹദീസ് നിമെൻദെൻ ബയാൻ കുറവായ ഫാവേ നോട്ട് മീ ഹദീസക്ക് ബാജ്യവര് ജവാജി ഹയാത്തക ബെഹെഗുത്തുന്ന എനും വിശത്തക്കമി ഗിർഷാദ് ലിബിദെ ഹദീസക്ക് മികത്തും വിഷ്ണുന്തരി കെത്തരി വഫാത്തരി അംബിഗ് കിബാഗാഹുറും ലാസിമ സിബത്ത മി ഹദീസ് ഗാ ഹാമിഫാവേവ് അബൂ തൽഹാഗ് ദരികലും അവഹാറുമുഗ് ഹിതാമിർ വകുത്തുക എബുഡു ഹിതാമയ കെത്തരി വടാഗൻ എക്കമനാഗ് ലുബിത് ഫിർക്കലുങ്ക് ഹിതാമ ലുയിക്കൊ ദെവ്വ ഫിർക്കലുങ്ക് ഹിപ്പുൾ ഹമജസ്വായ ദെവുമട്ടക ಉಮ್ಮು ಸುಲೇಮು ಗೆಂಗುಳು ವಿಷ್ಣುಂತರಿ ಕಮಕಿ ಇಫಾಹ ಕೊಲ್ಲಿವೆ ಫದ ಕಮಿಕೆ ಅವಹಾರವಿ ದರಿಕದು ನಕಿ ಖುದ್ ಎಕಮನಾಗ ಬಂಡುಫುಳು ಉಫಂ ವಿಫಾವ ಬೇಫುಳು ಕಮ್ಗ ಉಮಾ ಎಕ್ವಿಸ್ ಎಕಮನಾ ದಿಕ್ಕಿವಿ ಕೆತ್ತರಿ ಕಮಕಿ ಏಕಮುಗ ದೆವನೆ ನುವಾಫದ ಲಾಮಸೀಲು ಮಿಸಾಲಿಕೆ ಎಕಮನಾಗ ಮಿಯಾಮುಲು ಫುಳಕಿ ಫಿರ್ಮೀಹಾಗ ಹಿಂಗಮ ಜಸ್ಸಾಯದು ನುಮಕಿ ಅಭಿಮೀಹಾಗ ಎಮ್ಮ ಮುಹಿಮ ವಾಜಿಬುಕಂ ಕಶೋರ್ ಕೊದ್ದೇ ಕಮಿಕೆ ಗೇತರೇಗ ಫಿರ್ಮೀಹಾಟ್ಟಕ ಅಭಿಮೀಹಾ ಜೀನತ್ತಿರುವ ಚಾಲೂ ಕುರ್ಮಕಿ ಎದವಿಗೆಂಬ ಅದಿ ಕೀತ್ತೋಯವ್ ಏಯಿ ಅಭಿಮೀಹಾ ಕೊಮ್ಮೆಂ ಕುರಂಚಿಹೇನ ಕಮೆಮ್ಮೇವ್ ಮಿ ಹದೀಸುನ್ ಸಾಬಿತುವೇವ್ ಕುಜ್ಜ ಕೌಫಮುಂ ಏನಾ ತಹ್ನೀ ಕುರ್ಮಕಿ ಸುನ್ನತಿಕ್ಕಂ ವಿಸ್ ಮಿ ಹದೀಸುನ್ ಸಾಬಿತುವೇವ್ ಮೆದುರಿವ ಮುಸೀಬಾತ್ ತಕಾಯ್ ತಕ್ಲೀಫ್ ತಗ ಕೆತ್ತಿರು ಮಕಿ ಮ್ಯಾಂಗಲ್ವಾ ವಿಕಮ್ಗೆ ಹೇವ ಬದಲು ಮಿದುನಿಯೇಗ ವಿಸ್ ದಿವ್ವಾನೆ ಕಮಿಕ್ಕಂ ಮಿ ಹದೀಸುನ್ ಸಾಬಿತುವೇವ್ ಮಿಗತುಂ ಅಬೂ ತಲ್ಹಾಯಾಯ್ ಉಮ್ಮು ಸುಲೇಮಾ ದಿಕಮಲುಂಗೆ ದರಿಕಲುಂಗ್ ಅವಹಾರ ಉಮಫು ದಿಕಮಲುನ ಮ್ಯಾಂಗಲ್ವಾಹು ದೆವ್ವಿ ದರಿಕಲುಂ ಅಬ್ದುಲ್ಲಾಯಲ್ ಲಿಬಡಾಗಂ ಬೇಫುಳುಂಗ ತೆರೆ ನುವ ಬೇಫುಳು ನಕಿ ಕೀರ್ತ್ ಗುರುವಾಂಗ್ ಹಿಪ್ಪುಳು ದಿನವಡಾಗನ್ ನವ ಇಲ್ಮಿರಿಂಗ್ ಕಮುಗ ಲಿಬ್ಬಿ ಕಮಿ ಎದೆ ಕಮಲುಂಗೆ ಕೆತ್ತರಿ ಕಮುಗ ಹೇವ ಬದಲು ನೂ ಎಹೆಂಗ್ ಕಮೆ ನೂನೆ ಅದಿ ಮಿನುಮೆ ಸೆತೆ ಕಮೆ ಮೆಹದೀಸುನ್ ಸಾಬಿತುವೇವ್ ಬಯಂ ಇತರು ಮೌಲೂಮಾತಕ ಹಾಫಿಜ್ ಸಲಾಹುದ್ದೀನ್ ಯೂಸುಫ್ಗ ತರಜಮಾ ಅಡ್ಡಿ ಹತ್ತಿನ ಒಬ್ಲಿಕ್ ಎಕ್ಕು ನಗಾಫ ಮಿ ಹದೀಸ್ಗ ಐಸ್ವಾವ ಕಂಕಮಗ ತೆರೆ ಅಬೂ ತಲ್ಹಾಗ ದರಿಕಲುಂ ತಹ್ನೀಕ್ ಕುರುಮಗ ಗೊತುಂ ಎತ್ತುಪ್ಪುಳು ದರಿಕಲು ನಾಯಗೆಂ ಅನಸ್ ಗಫಾನ್ ಗೆಂದೆ ಗದುರುಕೊಳು ಮಾ ನಬಿ ಆ ಸಲ್ಲಾಹು ಅಲೇ ವಸಲ್ಲಂ ನಂಗವ ಏಕಲೆ ಗಫಾನು ಅಂಗಫುಳ ಲವ್ವ ಎಹಪ್ಪವ ಹಿಮುಂ ಕುರವು ಮಫೋ ಏಕಲೆ ಗಫಾನು ಅಂಗಫುಳು ಏತಿಕೊಳು ನಿರ್ವ ಎಕೋಯಫುಳುಗ ಅಂಗೇ ಲವ್ವ ಅದಿ ಏಯಿಂಗ್ ಎಕೋಯಫುಳು ತಹ್ನೀಕ್ ಕುರವಿ ಕಮ್ಗ ಅನಸ್ ಗಫಾನು ವಿದಾಳಿಫಾವ ಬಸ್ಪುಳ ಬೆಹೆ ಗೊತುಂ ಮಿತಾಂಗ ಇತರು ಬಯಾನ ಲೀಲು ಮುಹಿಮ್ ಕಮ್ಗ ಫಿನ್ನಾತಿ ಲೀಲಮೇವ್ ಅರವಿ ಬಹುಂ ಅಲ್ಹನಕೇವ್ ಕೇನಿ ಅಂಗಾಗ ಮತಿ ತಯ್ಯಶೇವ್ ಅತ್ ತಹ್ನೀಕ್ ಮಿಬಸ್ ನಿಗಿಫಾವನಿ ಹನಕ್ ಮೀನ್ನೆವ್ ಅತ್ ತಹ್ನೀವ್ಗ ಮಾನೇಕಿ ಕುಡಕುಜ್ಜ ಮೈಮಿಹ ಗಾತು ಬುದ್ಧೇಮ್ ಫಿಷುಮ ಕುರಿಂ ಏನಾಗ ಅಂಗಾಗ ಮತಿ ತಲೀಗ ಮಾಮುಯಿ ಅನ್ನಾರುದಿಯ ನೂತ ಎಹೆನ್ನಸ್ ಎಫದ ಎಚ್ಚಿ ಕತ ಖಾತ್ತಾಯ್ಲುಮೆವ್ ಅಸ್ಸಾ ಬೇಕಲು ಎಬೇಕಲು ಬೇಫುಳು ಕ್ಲಿಬಡಾಗತುಮು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗರಿಹಾಂಗ ಎತುಪ್ಪುಳು ದರಿಕಲು ಗೆಂದವ ತಹ್ನೀಕ್ ಕೊದ್ದೆವುಮ ಎದುವಡಾಗನೇವ್ ಕಲಿ ಗಫಾನ್ ಕುಡ ಕದುರು ಕೊಳೆ ಅಂಗಫುಳು ಹಪ್ಪವಾಯ್ ಹಿಮುಂ ಕೊರವು ಮಫೋ ಅಲ್ಲಾಹು ಇಸ್ಮುಫುಳುಗ ಬರಕಾತು ಎಕುಜ್ಜಗ ಅಂಗಾಗ ಮತಿ ತಲೀಗ ಎತಿಕೊಳು ಹಾಕಾ ಲಿವ್ವ ದೆವ್ವ ತಹ್ನೀಕ್ ಕೊದ್ದೆವ್ವೇವ್ ಎಬೇಕಲು ಮಿಹಂಗ್ ಹದ್ದವನಿ ಎಕುಡ ಕುಜ್ಜಗ್ಗ ಹಶಿಗಂಡುಗ ತೆರೆಯಂ ಎಮ್ಮೆ ಫುರುತಂ ಫೋರಾ ಎಚ್ಚಕಿ ಮೈ ರಸೂಲ ಸಲ್ಲಾಹು ಅಲೈಹಿ ವಸಲ್ಲಂ ಬರಕಾತ್ರಿ ಕುಳುಫದೆ ಕಮ್ಗಾವುಮಗೆ ಬೇನು ಫುಳುಗೇವ್ ಸಹ ಹದೀಸನ್ ಸಾಬಿತವಾಗುತ್ತಗ ಅಸ್ಸಾ ಬೇಕಲು ತಿಬ್ಬೇವಿ ತನಿಗ್ಗ ರಸೂಲುಲ್ಲಾಹಿ ಸಲ್ಲಾಹು ಅಲೈಹಿ ವಸಲ್ಲಂ ಕುಳುಫದಿ ಜಸ್ವಾಫಿನಮ ಎಕುಳುಫದು ಬಿಮ್ಮಚ್ಚ ಜಹಮ ಕುರಿಗ ಎಬ್ಬೇಕಲಿಕ್ಕೊಬ್ಬರು ಕುರಿ ಅನಿಬೇಕಲಿಕ್ಕ ಎಕುಳುಫದು ಎಬೇಕಲಿಗೆ ಅಪ್ಪುಳು ಜೆಹೆತೋ ಬಲ್ಲವೇವ್ ಅದು ಎಬೇಕಲಿಗೆ ಅಪ್ಪುಳುಗ ಎಕುಳುಫದು ಜೆಹಿಜ್ಜ ಬೇಕಲಿಕ್ಕು ಎಬೇಕಲಿಗೆ ಮೂನುಫುಳ ಹಶಿಕುಳುಗ ಎಹಾಕವ ಬರಕಾಂಗ್ ಹಾಸಿಲು ಕುರವೇವ್ ಅಳುಗುಣ ಮೆಂಗ್ ಆದಾಗ ಮೀಹಕ ಗಬೂಲು ನುಕುರವನಸ್ ಮ್ಯಾ ನಬಿಯಾ ಸಲ್ಲಾಹ್ ಅಲೈಹಿ ವಸಲ್ಲಂ ಹಶಿಕೊಳು ಹಿಲ್ಲಾ ದಾಫದಾಯ್ ಏಕಲೆ ಗಫಾನುಂಗ ಕುಳುಫದ ಕೀ ವಸ್ ಏಮ್ ಮೀರ್ ವಸ್ ದ್ವಾ ಇಚ್ಚಿಕೆವ್ ಏಕಲೆ ಗಫಾನುಂಗ ಕುಳುಫದ ಕೀ ಏಗಾ ಮ್ಯಾಂಗ್ ಅಲ್ಲಾ ನುಹನ ಮತ್ವಿರಿ ಬರಕಾಯ್ ಲವ್ವಾಫಾ ಇಚ್ಚಿಕೆವ್ ಮಿಯದು ಅತರಾಯ ಸೆಂಟು ಬೇನುಂಕುರಾ ಫದೇಂ ಅಸ್ಸಾವ್ ಬೇಕಲು ನಮಾದ ಬಡಾ ಗನ್ನವಾರು ಎಬೇಕಲುಂಗ ಹಶ್ಕುಳಾಯ್ ಫೇರಾಮಂಗ ಹುವಂದು ಲೆಬ್ಬು ಮಟ್ಟಕ ಮಾ ನಬಿಯಾ ಸಲ್ಲಾಹು ಅಲೈಹಿ ವಸಲ್ಲಂಗ ಕುಳುಫದಾಯ್ ಏಕಲೆ ಗಫಾನುಂಗ ದಾಫದು ಎಬೇಕಲುಂಗ ಹೆದುಂ ಕೊಳುಗ ಹಾಕವ ಹದ್ದವಾಕಂ ಸಾಬಿತುವೆ ತಿರೀಗಾಮಿಯೋನಿ ಎಫದ ಬಯಂ ಹದೀಸೆ ಅನ್ ಅನಸ್ ಬಿನ್ ಮಾಲಿಕಿನ್ ಗಾಲ ದಖಲ ಅಲೈನ ನಬಿಯುನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಕಾಲ ಇಂದನ ಫಾರಿಗ್ ವಜಾಅತ್ ಉಮ್ಮಿಯು ಬಿಕಾರೂರತಿನ್ ಫಜಾಲತು ತಸ್ಲುತು ಗರಗ ಫೀಹಾ ಫಸ್ತೈಕದು ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಕಾಲ ಯಾ ಉಮ್ಮ ಸುಲೈಮ್ ಇಮ್ಮ ಹಾದ ಲದಿ ತಸ್ನಐನ್ ಕಾಲತ್ ಹಾದ ಅರಗುಕ ನಜಅಲುಹು ಫೀತೀನ ವಹುವ ಮಿನ್ ನತೈಬಿ ತೀಬ್ ರವಾಹ್ ಮುಸ್ಲಿಂ ಮಾ ನೈ ಮ್ಯಾಂಗಲ್ವಾ ವಿಕಲಿ ಗಫಾನ್ ರುಸುನ್ ಲಿಬ ಅನಸ್ ಗಫಾನ್ಗ ಕಿಬಾನ್ ರಿವಾವಿಗಿಂ ವೇವ್ ಏಕಲಿ ಗಫಾನ್ ವಿದಾಳು ವೇವ್ ಎಫ್ ಫಾರುಕ್ ಮಾ ನಬಿಯಾ ಸಲ್ಲಾಹು ಅಲೈಹಿ ವಸಲ್ಲಂ ತಿಮ್ಮಂಗಿಗೆ ಬಡಾಗತೇವ್ ಫೈ ತಿಮ್ಮಂಗಿಗೇಗ ಏಕಲಿ ಗಫಾನ್ ಮೆಂದರು ಅವಹಾರ ಫುಳು ಜಪ್ಪೇವೆ ಫೈ ಏಕಲಿ ಗಫಾನ್ ಹಶ್ಕೊಳು ದಾಫದು ಹಿಲ್ಲವಾಂ ಫಿಷೇವ್ ಅದು ಏನು ತಿಮಂಗ ಮಮ್ಮ ಕೂಡ ಫುಳಿಯಂಗ್ ಹಿಪ್ಪವಾಗಂ ಬಡಾಗಂ ಏಕಲಿ ಗಫಾನ್ ದಾಫದು ಎಫುಳಿಯಂಗ್ ಅಳುಬಮು ಗೆಂದೆವೇವ್ ಫಹ ಎತಂಬಳು ಮಾ ನಬಿಯಾ ಸಲ್ಲಾಹು ಅಲೈಹಿ ವಸಲ್ಲಂ ಹೇಫುಳು ಜಪ್ಪೇವ್ ಅದು ಹದೀಸ್ ಕುರಬೇವ್ ಏ ಉಮ್ ಮುಸ್ಲೇಮೇವ್ ಕಮನಾ ತೀಕುರಬ್ಬನಿ ಕೀತೋ ಏಕಮನಾದಿನ್ನವೇವ್ ಮೀ ಕಲಿಯ ಗಫಾನುಗ ದಾಫದೇವ್ ಅಳ್ಗುಂಡ್ ಮೆಂಗ್ ಹುವಂದುಗ ತೆರೆಯಂಗ್ ಎದಾಫದು ಅಳ್ಗುಂಡ್ ಮೆಂಗ್ ಎಕ್ಕುರನಿಯೇವ್ ಏಯ್ ಹುವಂದುಗ ತೆರೆಯಂಗ್ ಎಮ್ಮೆ ವಸ್ ಮೀರು ಹುವಂದೇವ್ ಅನ್ನ ಅನಸಿಬುನಿ ಮಾಲಿಕಿಂಗ್ ಅನ್ನನ್ ನಬಿ ಎ ಸಲ್ಲಾಹು ಅಲೈಹಿ ವಸಲ್ಲಂ ಅದು ತಜಾ ಅಲ ನಿತಾಂಗ್ ಫಾರಿಗ ಫಕಾಮತು ಉಮ್ಮ ಸುಲೈಮಿಂಗ್ ಇಲ ಅರಗಿ ಫನಶಫ್ತು ಫಜಾಲತು ಫೀ ಕಾರೂರತಿಂ ಫರಆಹಾ ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲ್ ಮಾ ಹಾದಲ್ಲದಿ ತಸ್ನಈನ ಯಾ ಉಮ್ಮ ಸುಲೈಮಿಂಗ್ ಕಾಲತ್ اجعل عرقك في طيبي فضحك النبي صلى الله عليه وسلم رواه النسائي وقال الشيخ الالباني الصحيح ما نيمان الله وكليغفان رسول الله انس بن مالك كيبان رواه وكم وكليغفان ودال و افارك ما النبي صلى الله عليه وسلم تم منك جي وداغت ادي همون هدافا تمچ گ كليغفان وش وداغت فيكليغفان گ گاكلون دافد هلام فشي فهتمنگ مما ام سلم ادافتن اكربا كدفل يكنگل وام فتي فهما النبي صلى الله عليه وسلم هيفل لبي اتن دك وداغ حديث كربيو كمناتي قربني كيتو كمنادن نبي كليغفان گ دافد الگون منگ هوند گتري شكنت كيرت رسول الله صلى الله عليه وسلم معجزات فرغم وشخصيتك عام انسان ناور تفات شخصيتك يكلي غفانك وس انسانك انسانك شخصيتك يكلي غم با امها احساسك جذبات يكلي غفانك متير شخصيتك وس يكلي غم بيب اهن كما يكوس يكلي غفان خاص صفه بلتك اللي بيودا غم بيب مفتغا بيان قربا فوا ورغن حديث توغا خاص صفه بلت بيان غم بيب يكلي غفانك بركات كلفدك شفاء كما غا واهندو اي برکاترکن اتر کرومگ داریا کم گاویس لبوا فاو کم مین حرما کڈ کجک تہنی کرومگ گتن کیرت رسول اللہ صلی اللہ علیہ وسلم قدر کولن ہپوا کجک انگین ایت کول لبوا تہنی کروم کی کجا لبے شفا کا برکاترکن فیوا ایوس گلم کجا کل لبے نہ کم نون کن کشور ادم کم کی اتر کلے گفان فیوا ہن ایوس بے کل لبوا اسا بے کل کر کم کن ثابت وا کن نو ویما مین انگ کشور ونی کم کی رسول اللہ صلی اللہ علیہ وسلم فیوا امی کی کتم ما می کم ಗಾವಿಸ್ ಎಹೆನ್ ಎವ್ವಿಸ್ ಮಿಯಕು ಲಬ್ಬಾ ಕುರೂನ್ ರಂಗಳು ಕಮೆನ್ ನೂನ್ ಕಮೆ ಎಕಮುನ್ ಕುಡ ಕುಜ್ಜಾ ಲಿಬಿದಾನೆ ಗೆಲ್ಲುನ್ ತ ಮದೆನ್ ನೂನೆ ಮುತರಜಿಮ್ وعن نبي هريرة رضي الله عنه أن الرسول صلى الله عليه وسلم قال ليس الشديد بالسرعة إنما الشديد الذي يملك النفس عند الغضب متفق عليه ما نيمان الله وكلي غفان الرسول لبابو هريرة غفان وكبان رواب جنبه وكلي غفان ودال رسول الله صلى الله عليه وسلم حديث كربه غدفد ميهكي ميهكا حفاغنگن اينا بالي كلا ميهنونه اهن كمك غدفد ميكي روليان نهيدو ايناغ نفسو كنترول كرامي هاي وعن سليمان بن سرد رضي الله عنه قال كنت جالسا مع النبي صلى الله عليه وسلم ورجلان يستبان واحدهما قد احمر وجهه وانتفخت اوداجه فقال رسول الله صلى الله عليه وسلم اني لا اعلم كلمه لو قالها لذهب عنه ما يجد لو قال اعوذ بالله من الشيطان الرجيم ذهب عنه ما يجد فقالوا له ان النبي صلى الله عليه وسلم قال تعوذوا بالله من الشيطان الرجيم متفق عليه ما نيمان الله وكلي غفان الرسول لب سليمان بن سرادك كبين رواه كم ويب يكلي غفان ودال ويب فارق تمنى رسول الله صلى الله عليه وسلم غره غا النبي ما اين دميه كرويا سك قنك كان حضور وچي كيامن دي ايك ايك مون مت رب خروج نارته ففا حوت متن دك وداغن رسول الله صلى الله عليه وسلم حديث كربي ಎಕಲಿಮೇನ್ ಏನಾ ಕಿಯಾಫಿನಮ ಏನಾ ಕುರುಮತೆಫಾ ಎವಾ ಕಂತ ಫಿಲಾಗಿಂದಾನೆ ಕಲಿಮೆ ತಿಮಂ ಕಲೆಗಫಾನ್ ದಿನವಡಾಗನ್ನೋಮೆ ಏನಾ ಆಊದು ಬಿಲ್ಲಾಹ್ ಮಿನ ಶೈತಾನ್ ರಜೀಮ್ ಇಕಲಿಮೆ ಕಿಯಾಫಿನಮ ಏನಾಗ ಕಿಬಾನ್ ರುಳಿ ಫಿಲಾಯ್ದಾ ಹುಟ್ಟೆ ಫಹೆ ಮೇಡುಫುಳು ಅಸ್ವಾ ಅಸ್ವಾ ಬೇಕಲು ಏನಾ ಬಿದಾಳು ಹಮ ಕಶೋರುನ್ ತಿಬಾ ಅಲ್ಲಾಹುಗ ರಕ್ಕಾವ್ ತಿರಕಂ ಎದಿ ಆಊಜ್ ಕ್ಯೂಮ ಮಾ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ ಕುರವ್ಯ وعن معاذ بن انس رضي الله عنه ان النبي صلى الله عليه وسلم قال من كظم غيظا وهو قادر على ان ينفذه دعاه الله سبحانه وتعالى على رؤوس الخلائق يوم القيامه حتى يخير من الحور العين ما شاء رواه ابو داود والترمذي وقال حديث حسن ಮಾನೈಮನ್ ಅಲ್ಲಾಹು ಕಲೇ ಗಫಾನ ರುಸುಲ್ ಲಬಿ ಮುಆದ್ ಬಿನ್ ಅನಸ್ ಗಫಾನ ಕಿಬಾನ್ ರಿವಾವಿಗಂ ವೇವ್ ಕಲೇ ಗಫಾನ ವಿದಾಳ್ ವೇವ್ ಹಮ ಕಶೋರ್ ಮನ್ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ ಕುರ ವೇವ್ ರುಳಿ ಅನ್ನ ಹಿಂದು ಏನಾ ಹಿತಂ ಇರ ಕಮ ಕುರ್ಮ ಕುಳದಾನ ವಿಗಂ ಉಮಾ ಐಕುಸ್ ರುಳಿ ಮಾತ್ರ ಕೋ ಕಂಟ್ರೋ ಕುರಾಮಿ ಹಾ ದನ್ನಾಶ ಕಿಯಾಮ ದ್ವಹುಂ ಎಮ್ಹಾ ಖಾ ಗುತಕುಂ ಗ ಕುರ್ಮತಿ ಗಾ ಮನ್ ಅಲ್ಲಾಹು ಸುಬ್ಹಾನಹು ವತಾಲಾ ಏನಾ ಯನ್ ನಿದಾ ಇಬ್ವಾ ಹುಟ್ಟೆ ಅದಿ ಹೂರ ದೀನುಂ ಗ ತರೇನ್ ಏನಾ ಹಿಂ ಎದೇ ಬೈಕ್ ಇಖ್ತಿಯಾರ್ ಕುರ್ಮ ಏನಾ ನಬಿ ಹುರೈರಾ ರಜಿಯಲ್ಲಾಹು ಅನ್ಹು ಅನ್ನ ರಜುಲನ್ ಗಾಲ ಲಿನ್ ನಬಿ ಸಲ್ಲ الله عليه وسلم أوصني قال لا تغضب فردد مرارا قال لا تغضب رواه البخاري ما نيمان الله وكلي غفان الرسول لبي أبو هريرة غفان وكبان رواه بيكم بيب وكلي غفان ودال بيب افارك بيكالك وداك ما النبي صلى الله عليه وسلم دن بيب الگنن هيوكمك وصيات قد بون ادم حديث قرب بيب تبارولي اس نقرا حشكم فهي بيكالك تقراركم اهن دن نوم گند بيب ابحي وصيات قد بواشي تقراركم دن نوم گند بيب وكلي غفان ودال وم گند بيب تبارولي اس نقرا حشكم وعن ابي هريره رضي الله عنه قال قال رسول الله صلى الله عليه وسلم ما يزال البلاء بالمؤمن والمؤمنه في نفسه وولده وماله حتى يلقى الله تعالى وما عليه خطيئه رواه الترمذي وقال حديث حسن صحيح ما نيمان الله وكلي غفان الرسول لبي ابو هريره غفان وكبان رواه غم بيو وكلي غفان ودال بيو رسول الله صلى الله عليه وسلم حديث كرب بيو مؤمن فرهنا اي مؤمن انهنا انا غامل نفس اي انا غدرناي انا مدلغا بلاء مصيبه مدرم فلان غسري ಎಕಮಂ ಏನಾ ಕೆತ್ತಿರು ವಿಜ್ಜನಮ ಏನಾ ಮರು ಅಲ್ಲಾಹು ತಾಲಾಗ ಹದುರತ ದಾಹಿದು ಏನಾ ಗೆವ್ವಿಸ್ ಪಾಫೆಯನ್ ನುಹುನ್ನ ಹುಟ್ಟೆ وعن ابن عباس رضي الله عنهما قال قدم غيينة بن حصن فنزل على ابن أخيه الحر بن قيس وكان من النفر الذي يدنيهم عمر رضي الله عنه وكان القراء وأصحاب مجلس عمر رضي الله عنه ومشاوراته كهولا كانوا أو شبانا فقال غيينة لابن أخيه يا ابن أخي لك وجه عند هذا الأمير فاستوذن لي عليه فاستوذن فأذن له عمر فلما دخل قال هيه يا بني خطاب فوالله ما تغطينا الجزل ولا تحكم فينا بالعدل فغضب عمر رضي الله عنه حتى هم أن يوقع به فقال له الحر يا أمير المؤمنين إن الله تعالى قال لنبيه صلى الله عليه وسلم خذ العفو وأمر بالعرف وأعرض عن الجاهلين وإن هذا من الجاهلين ولله ما جاوزها عمر حين تلاها وكان وقافا عند كتاب الله تعالى رواه البخاري ما نيمان الله وذ بفاكلن الرسل لب عباس غفان غدركلن عبد الله غكبان رواوغم و اكلي غفان ودال و عمر غفان خليفه كم غدوسر عيينة بن حصن مدينه غي ادي انا غاخو غدركلن مان الله وكلي غفان الرسل لب الحر بن قيس اريها فيبي اكلي غفان كي عمر غفان غارش بكلن كور ابيكلك كيرت قران هيبلن دس بكلن نكي عمر غفان غرهو غا ور متير قدر دبا بايك ابيكلن نكي عمر غفان مجلي ಅರಿಸ್ ಕುರವ್ವಾ ಭಯಮೇ ಏ ಉಮರುನ್ ದುವಸ್ವಿ ಬೇಕಲುನ್ ವತ ಜುವಾಂ ಬೇಕಲುನ್ ಕಂಗಾವಿಯಸ್ ಏಕಲೆ ಗಫಾನ್ ಬೇಕಲುನ್ನ ಕಂಕಂ ಗಾ ಲಫಾ ಅಸ್ವಾ ಮಶ್ವರಾ ಕುರವ್ವೇ ಫಹು ಒಯೈನಾ ಏನಾ ಗಾಹುಗ ದರಿಕಲುನ್ನ ದೆನ್ನವಿಯ ಏ ಅಖಾಗ ದರಿಕಲುನ್ನ ಮಿ ಅಮೀರುಗ ಅರಿಹುಗಾ ಎಬಹಿ ಉಮರ್ ಗಫಾನ್ ಗರಿಹುಗಾ ತಿಬಾ ವರಂ ಅರಿಸ್ಕನ್ ಲಿಬಿಗೆಂ ವೇನುಂತ ಅಳುಗೊಂಡಂ ಏಕಲೆ ಗಫಾನ್ ಗ ಫೈನ್ ಪುಳು ದಕ್ಕವಾತೋ ದನ್ನವಾ ದೆವ್ವಾಶ ಫಹ ಏಕಲೆ ಗಫಾನ್ ಉಮರ್ ಗಫಾನ್ ದೆನ್ನೋಮುಂ ಏಕಮಂ ಹುದ್ದ ದೆವ್ವಿಯ ಫಹ ಏನಾ ಉಮರ್ ಗಫಾನ್ ಗ ದರ್ಬಾರ ವಂಹಿಂದು ಬುಂಜವ ಹತ್ತಾಬುಗ ದರಿಕಲುನ್ನಂ ಇಂಜಾರು ಕುರಮೇವ್ ಅಲ್ಲಾಹು ಗಂದಿ ದನ್ನೋಮೇವ್ ಅಳುಗುಣಮೆನ್ನ ಕಲೇಗಫಾನ್ ಮುದಲು ಗತಿರೇ ಗಿನ ಮಿಂಬರೆ ನುದೆವ್ವಮೋ ಅದೇ ಅಳುಗುಣಮೆಂಗ ಮೆದುಗಾ ಕಲೇಗಫಾನ್ ಅದುಲು ಬರಿ ನಿಯಾಯ ನೊಯ್ವಮೋ ಫಹ ಏನಾಗ ವಾಹಕತಂ ಅಮರ್ ಗಫಾನು ಹಿಪ್ಪುಳಾನು ಏನಾಯ ಕೊಮ್ಮೆ ಸುಗೂಬಾತ್ ದೆವ್ವುಮ ಕಸ್ತು ಕುರವ್ಯೇವ್ ಎಹಿಂದು ಕಲೇಗಫಾನ್ ಅಲ್ ಅಲ್ ಖುರ್ರು ದೆನ್ನವಿಯೇವ್ ಏ ಮೂಮಿನ್ ತಕುಂಗ ಅಮೀರ್ ಹಮ ಕಶೋರು ಮ್ಯಾಂಗ್ ಅಲ್ಲಾಹ್ ವಕಲಾಂಗ್ ನಬಿಯಾ ಸಲ್ಲಾಹ್ ಅಲೇ ವಸಲ್ಲಮ ವಹಿ ಕುರವ್ವಾ ಫಾವನಿ ಹುಜಿಲ್ ಆಫು ವಮುರು ಬಿಲ್ ಅವರು ಫಿವಾ ಅವರದು ಅನಿಲ್ ಜಾಹಿಲೀನ್ ಎ ಬಹಿ ಕಲೇ ಗಫಾನ್ ಆಫು ಕುರಬು ಮುಗಾ ಹಿಪ್ಪವಾಶೇವ್ ಅದಿ ಹೇವ್ ಕಂತಕಂಗ್ ಅಮರು ಕುರವ್ವಾಶೇವ್ ಅದಿ ಜಾಹಿಲುನ್ನ ಎಕ್ಕಿಬಾ ವಡಾಗನ್ನ ವಾಶೇವ್ ಮಿಹನ್ ನೂಂತೋ ಹಮ ಕಶೋರು ಮೀನಾ ಅಕಿ ಜಾಹಿಲುಂಗ್ ತೆರೇಂ ವಾ ಮೀಹೆಕೇವ್ ಇಬುನ್ ಅಬ್ಬಾಸ್ ವಿದಾಳುವೇವ್ ಅಲ್ಲಾಹ್ ಗಂದವ್ವಾ ವಿದಾಳುಮೇವ್ ಎಕಲೇ ಗಫಾನ್ ಯಾಯ ಕಿವಾ ವಿದಾಳುಮು ಉಮರ್ ಗಫಾನ್ ಹಮ ಎಕ್ಕಮ ಎವ್ವಿಸ್ ನುಕುರವ್ಯೇವ್ ಎಬಹಿ ಕೋಫಾ ಇಸ್ಕುರವ್ವಾ ಎವ್ವಿಸ್ ಕಮೆನ್ ನುಕುರವ್ಯೇವ್ ಎಕಲೇ ಗಫಾನ್ ಕಿ ಅಲ್ಲಾಹ್ ಗಫತ್ ಹುಕುಮ್ ತಗ ಕಿಯಮಂತರೇವ್ ವಡಾಯಗತುಂ ಬೊಡು ಬೇಕಲಿಕೇವ್ وعن ابن مسعود رضي الله عنه أن رسول الله صلى الله عليه وسلم قال إنها ستكون بعد أثرة وأمور تنكرهنها قالوا يا رسول الله فما تأمرنا قال تودون الحق الذي عليكم وتسألون الله الذي لكم متفق عليه ما نيمان الله وكلي غفان الرسول لبي عبد الله ابن مسعود كبان روابكم ويو وكلي غفان ودار ويو هم كشور رسول الله صلى الله عليه وسلم حديث كرب ويو هم كشور تمن كلي غفان فوغا ابهي تمن كلي غفان سورغ وداغت مفو لستكن نو انيما مدا وهم غا امل نفسا اسكندم فشافا حت ادي انون استيبا ميون اكنكم انكار قران اتكم بيرينغ كبان فنان اصحاب دنبو اي الله رسول صلى الله عليه وسلم ايند الگون من کنکورم وی کینکن انگوای دبوان تو حدیث کرب وی ابامون نٹکا تبامی ہوں ادا کرن لازم وا حق ادا کرا ہوش کم ادی تبامی ہوں لبم وا اچ لب دبون ادی اللہ حضرت گا دعا دن واش نوٹ می حدیث گامنی مسلمون گ ورین کر بای می ہوں نوت گن می ہوں عام رایتون گ مدان وت سرکار گ بایت مال گ مدلون ابامی ہوں امل کنکم بین کرن فشان کم گ انذار کم علم ورین لیوا فا وی الشيخ محمد علي الصوابوني ترجمان صفوة سالس تيكو نغافة مترجم وعن نبي يحيى أسيد بن حضير رضي الله عنه أن رجلا من الأنصار قال يا رسول الله ألا تستعملني كما استعملت فلانا وفلانا فقال إنكم ستلقون بعدي أثرة فاصبروا حتى تلقوني على حوض متفق عليه ماني مان الله وكلي غفان الرسل لبي عبو حيا وسيد بن عشير كبان رواوكم بيكلي غفان ودار ويهم كشورون انصارون كترين بيكلك رسول الله صلى الله عليه وسلم ارهو غاد النبي اي الله رسول صلى الله عليه وسلم ايون مين ميهون اكي كنكم اسكروي فدين الغون ابس كم كي اسنو قربان مت فايكلي غفان حديث كربي هم كشورون تمن كلي غفان فهوغا انيما مدابهم غا باي برين اورين عمل نفسن اسكندين فشاتن تيبا ميهون دكينو فهي هند تيبا ميهون كتري واهوش كم اي تمن كلي غفان غ فين ارو كارن تمن كلي غفان تيبامهم بدلوا مد داندن ابهي افد حالتغا ورنا خلاف ابامهنا بعابك نهدا مروندن كترواحشكم ادي الله حضرتون حق لبندن اد دعا قراش وعن نبي ابراهيم عبد الله بن ابي يوف رضي الله عنهما ان رسول الله صلى الله عليه وسلم في بعض ايامه التي لقي فيها العدو انتظر حتى اذا مالت الشمس قام فيهم فقال يا ايها الناس لا تتمنوا لقاء العدو واسالوا الله العافيه فاذا لقيتموهم فاصبروا واعلموا ان الجنه تحت ظلال سيوف ثم قال نبي صلى الله عليه وسلم اللهم منزل الكتاب ومجري الصحاب وهازم الأحزاب اهزمهم وانصرنا عليهم متفق عليه معنی مان اللہ ادفا کدن رسل لب ابو اوفا القما درکلن ابو ابراہیم عبد اللہ کی بیان رواوی گم ویو اکلے گفان وداڑ ویو ہم کشورن رسول اللہ صلی اللہ علیہ وسلم گہ گرام تگترن ہنگرام بگا ادبنا بدل وڈا گن ویو ادی مندرن امرون دین ابا مہنا ہنگرام نفٹ وا لشکر ویو مندرن امرون تد وڈا گن میستگون گ مدگا خطبہ دی ویو فے اکلے گفان خطبہ گا حدیث کر ویو اے میستکن نے ادبنا کرمتلم اسوے نہ دیش ادی اللہ کا حضرت تیبامی ہن رکا ترکمان ادے ہوشکم ادی سورو کے لبن ونی کنٹتو کے ہیلو گا کن ابہی ہنگرام اگ میدان گا اسلام دین گا ادب بننا بدل وجنم اسلامی عقیدہ رکا تر کرمٹکا ہنگرام کرم گا ثابت تیب ہنگرام کرم گا کن دناش دن ہفو ما نبی صلی اللہ علیہ وسلم حدیث کروی اللہم منزل الكتاب ومجری الصحاب وهازم الاحزاب اهزمهم وانصرنا عليهم ابهي فبا ولوا ولاتن هنگوا لشکر تبلی کروا کولدوم وانت ما رسکلاک ابا میهم بلی کروا ابا میهم گمچنگل مننن سرو دیوان دیو